ಬೇಗ ಮದುವೆ ಮಾಡಿ ಕಳಿಸ್ಬೇಕು ಅಂತ. ಹೌದೇ, ಸರಿ ಸರಿ. ಯಾರನ್ನ ಮದುವೆ ಮಾಡ್ಕೊಂಡಿದ್ ನೀವು? ರೈತರನ್ನ? ರೈತರನ್ನ. ಹೌದಾ? ಯಜಮಾನ್ರ ಹೆಸರು? ಗುರುಪ್ರಸಾದ್. ಜಮೀನ್ ಎಷ್ಟಿದೆ ಅವ್ರಿಗೆ? 5 ಎಕರೆ ಇದೆ. ಏನೇನ್ ಬೆಳೆ ಬೆಳೀತಾರೆ? ತರಕಾರಿ, ತೆಂಗು ಇದೆ ಈಗ. ತರಕಾರಿ ಏನೇನ್ ಬೆಳಿತೀರಮ್ಮ? ಸರ್, ಟೊಮೆಟೊ, ಬೀನಿಸ್. ನೀವೇನೇನ್ ಕೆಲಸ ಮಾಡ್ತೀರಿ ವ್ಯವಸಾಯದಲ್ಲಿ? ನಾವು ಹಸು ಇದೆ ಸರ್, 2 ಟೈಲರ್ ಮಾಡ್ಕೊಂತೀವಿ ಜೊತೆಯಲ್ಲಿ. ಅದ್ರ ಜೊತೆ ಹೌದಾ, ಟೈಲರಿಂಗು ಕೂಡ ಇದೆ? ಟೈಲರಿಂಗ್ ಮಿಷಿನ್ನು, ಹಳೆ ಕಾಲದ ಮಿಷಿನ್. ಕಷ್ಟಪಟ್ಟು ಹೊಲಿಗೆ ಮಾಡಿ ಸಂಪಾದನೆ ಮಾಡಿ ಮುಂದಕ್ಕೆ ಬಂದಿದ್ದೀರಿ ಅಲ್ವಾ? ಸರಿ. ಅಮ್ಮ ಟೀ ಅಂಗಡಿ ಇದೆ ಸರ್, ಅಮ್ಮ ಟೀ ಅಂಗಡಿ ಮಾಡ್ಕೊಂತಾರೆ. SLCಯಿಂದಾನು ಸ್ವಲ್ಪ ದುಡಿಯೋದು ಮಾಡ್ಕೊಂತ ಇದೆ ಸರ್, ಅವಾಗಲಿಂದಾನು ಹೊಲಿಗೆ ತರಬೇತಿ ಮಾಡ್ಕೊಂಡಿದ್ದು. ಹೌದಾ? ಫಸ್ಟ್ ಹೊಲ್ದಿದ್ ಏನ ನೀವು? ಫಸ್ಟ್ ನಾವ ಇದರಿಂದ ಸರ್, ಚಿಕ್ಕದಿಂದ ದೊಡ್ಡದಕ್ಕೂ ಮಾಡ್ಕೊಂಡೋದು. ಪೆಟಿ ಕೊಟ್ಟೋಲ್ದ ಸರ್ ಫಸ್ಟ್ ಸರ್. ಆಮೇಲೆ ಪೆಟಿ ಕೊಟ್ಟೋಲ್ದು ಬಿಟ್ಟು ಇದು ಲೆಹಂಗಾ, ಸ್ಕೂಲ್ ಡ್ರೆಸ್ಗಳು ಅವ್ರನ್ನ ಹೊಲ್ದ. ಒಬ್ಬರೇ ಹೊಲಿತೀರಾ ಅಥವಾ ಜೊತೆಗೆ ಯಾರು ಸಹಾಯ? ಸರ್, ನಾವು ಜೊತೆಗೆ ಇದ್ರು. ಈಗ ಈಗ ಇದು ರೈತ ಸರಿ ಬಂದ್ಮೇಲೆ ಬಿಟ್ಬಿಟ್ಟ ಸರ್. ಏನದು ರೈತ ಸರಿ ಅಂದ್ರೆ? ಸರ್, ನಾವ್ ಹಿಂಗೆ ಮನೇಲೇ ಇದ್ದೋ. ಮನೇಲಿ ಇದ್ದಾಗ ನಮ್ ಮೇಡಮ್ ಬಂದು ಸಂಘ ಮಾಡಿದ್ರು, ODP ಸಂಸ್ಥೆಯಿಂದ ಸಂಘ ಮಾಡಿದ್ರು. ಅದರಿಂದ ಬಂದು ರೈತರು ತಿರ್ಗಾ ರೈತರು ಇದ್ರದ್ದು ಶೇರ್ ಕಟ್ಟಿಸ್ಕೊಂಡು ಇದ್ ಮಾಡಿದ್ರು ಸರ್. ಅಲ್ಲಿ ರೈತ ಸಿರಿಲಿ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೋ. ಏನಮ್ಮ ರೈತ ಸಿರಿ ಅಂತಂದ್ರೆ? ರೈತ ಸಿರಿ ಅಂದ್ರೆ ಅದೊಂದು ನೇಮ್ ಸರ್. ಒಂದು 10 ಜನ ಲೇಡೀಸ್ ಮಾಡ್ಕೊಂಡು, 7 ಜನ ಲೇಡೀಸ್, 3 ಜನ ಪುರುಷರು ಮಾಡ್ಕೊಂಡು ಸಂಘ ಮಾಡ್ಕೊಂಡಿದ್ದೀವಿ ಸರ್. ನಾವು ಅದರಲ್ಲಿ ವರ್ಕ್ ಮಾಡ್ತೀವಿ ಸರ್. ಚಕ್ಲಿ, ನಿಪ್ಪಿಟ್ಟು, ಹಪ್ಪಳ, ರಾಗಿ ಮಾಲ್ಟು, ಮೇನ್ ಆಗಿ ರಾಗಿ ಮಾಲ್ಟ್ ತಗೊಂಡಿದ್ದೀವಿ ಸರ್. ನಾವು ಅದ್ರಲ್ಲಿ ಮಾಡ್ಕೊಂಡು ಹೋಯ್ತಾ ಇದೀವಿ. ಎಷ್ಟು ಜನ ಇದ್ದೀರಿ? ನಾವು 10 ಜನ ಇದ್ದೀವಿ ಅದರಲ್ಲಿ. ಈ ರೈತ ಸಿರಿ ಬಂದ್ಬಿಟ್ಟು ಹೊಲಿಗೆ ಬಿಟ್ಬಿಟ್ಟೆ ಅಂದ್ರಲ್ಲ, ಯಾಕೆ? ಅದು ಅಲ್ಲಿಗೆ ಇದು ಆದಾಯ ಕಾಣ್ತು ಸರ್ ನಮ್ಗೆ, ಅದರಲ್ಲಿ ಆದಾಯ ಬರಲಿಲ್ಲ ಸ್ವಲ್ಪ ಟೈಲರಿಂಗ್ ಅದು ಇದರಲ್ಲಿ. ಎಲ್ಲ ಹೊಲಿಗೆ ಮಾಡ್ಬಿಟ್ಟು ಬಹಳ ಸಂಪಾದನೆ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲ ಸರ್, ಟೈಲರಿಂಗ್ ಮಾಡ್ತಿದ್ದೆ ಅವಾಗ. ಅವಾಗ ನಮ್ಗೆ ಹೀಟ್ ಜಾಸ್ತಿ ಆಗಿ ಹುಷಾರ್ ತಪ್ಪಿಟ್ಟಿತ್ತು 2 ವರ್ಷ. ಆಗ ಮನೇಲೇ ಇದ್ದೆ. ಮನೇಲಿದ್ದಾಗ ಮೇಡಮ್ ಅವ್ರು ಸಿಕ್ಕಿ ನಮ್ಗೆ ಇದು ಮಾಡಿದ್ರು. ರೈತ ಸಿರಿ ಅಂತ ಹೇಳಿ ಒಂದು ಸಂಘ ಮಾಡ್ಕೊಂಡ್ರಿ? ಸಂಘ ಮಾಡ್ಕೊಂಡ ಸರ್. ಎಷ್ಟು ವರ್ಷದಿಂದ? 2 ವರ್ಷದಿಂದ ಸರ್. 2 ವರ್ಷದಿಂದ. ಸಂಘ ಮಾಡಿದಾಗ 8 ಜನ ಹೆಣ್ಮಕ್ಳು, ಇಬ್ರು 7 ಜನ ಹೆಣ್ಮಕ್ಳು, 3 ಜನ ಪುರುಷರನ್ನು ತಗೊಂಡಿದ್ದೀರಿ. ಎಲ್ಲ ಒಂದೇ ಊರ್ನವ್ರ? ಇಲ್ಲ ಸರ್, ಅಕ್ಕಪಕ್ಕದವರು. ಯಾವ್ಯಾವ ಊರು ಸರ್? ನಮ್ದು ಟಿಬಿಲ್ ಇದಾರೆ, ಅಂಚೆ ಚಿಟ್ನಳ್ಳಿ, ತೊಳ್ಳಿ, ಬೇಮಂಗ್ಲ, ಬೈರ್ನಳ್ಳಿ, ಅಕ್ಕಪಕ್ಕದವ್ರು ಇದಾರೆ ಸರ್. ಎಲ್ಲ 10 ಜನ ಮೆಂಬರ್. ತಟ್ಟೆಕೆರೆ. ಎಲ್ಲ ಮುಂಚೆಯಿಂದಲೂ ಸ್ನೇಹಿತರ ಅಥವಾ ಹೊಸ ಪರಿಚಯ? ಹೊಸ ಪರಿಚಯ ಸರ್. ಸಂಘ ಮಾಡಿದ್ಮೇಲೆ ಹೊಸ ಪರಿಚಯ ಮಾಡಿ ಮಾಡ್ಕೊಂಡಿತ್ತು. ಹೇಳಿ ಅಮ್ಮ ಅನಸೂಯಮ್ಮನವ್ರೆ, ನಿಮ್ಮ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನಾನು 9th class ಓದಿರ ಸರ್. ಹೌದಾ? ನಿಮ್ಮ ತಂದೆ ತಾಯಿ, ನಿಮ್ಮೂರು? ನಮ್ದು ಪಿ ನಿರ್ಲಿಕೆರೆ, ನಾಗಮಂಗಲ ತಾಲೂಕು. ನಾವಿಬ್ರೆ ಹೆಣ್ಮಕ್ಳು ನಮ್ಮ ಅಮ್ಮಂಗೆ. ನಮ್ಮನಿಗೂ ಮದುವೆ ಆಯಿತು. ನಮ್ಮ ಏಜ್ ಕರೆಕ್ಟಾಗಿ 18 ವರ್ಷಕ್ಕೆ ಮದುವೆ ಆಯಿತು ಸರ್. ಮದುವೆ ಆಗಿ ಸ್ವಲ್ಪ ದಿವಸ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಿದ್ದ. ಬೆಂಗಳೂರಲ್ಲಿ ಸ್ವಲ್ಪ ದಿವಸ ಇದ್ವಿ. ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಲ್ಲಿಗೆ ಹೋಗಿದ್ವಿ ಸರ್. ತಿರ್ಗಾ ಮತ್ತೆ ನಾವು ಇಲ್ಲಿ ನಾಗಮಂಗಲದಲ್ಲಿ ಒಂದು ಚಿಕ್ಕದಾಗ ಒಂದು ಸೈಟ್ ತೊಗೊಂಡು ಇಲ್ಲೇ ಇದ್ವಿ. ಇಲ್ಲಿದ್ದಾಗ ಒಂದು ಸೇರು ಅಂತ ಕಟ್ಟಿದ್ವಿ ODP ಸಂಸ್ಥೆಗೆ. ಆ ಸೇರಲ್ಲಿ ನಂಗೆ ಆ ಸೇರು ಅಂತ ಏನೂ ಗೊತ್ತಿರಲಿಲ್ಲ ಅವಾಗ, ಆ್ಯಕ್ಚುಲಿ ನಂಗೆ ಫಸ್ಟ್ ಟೈಮಲ್ಲಿ. ಆಮೇಲೆ ಹೋಯ್ತಾ ಹೋಯ್ತಾ ನಾನು ಒಂದು ಸಭೆ ಮಾಡೋರು ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ನಾನು ಹೋಗ್ತಾ ಇದ್ದೆ. ಸಮಿತಿಯಲ್ಲಿ ನಾನೊಬ್ಬರು ಡೈರೆಕ್ಟಾಗಿ ಮೆಂಬರ್ಗೆ ಹೋಗ್ತಾ ಇದ್ದೆ. ಆ ಹೋಗ್ತಾ ಇದ್ದಾಗ ಹೋಯ್ತಾ ಹೋಯ್ತಾ ಹೋಯ್ತಾ ಅದ್ರದ್ದೇನು ಗುಣತ್ವಗಳು ಅಂತ ತಿಳ್ಕೊಂಡ್ವಿ. ಆ ಇದರಲ್ಲಿ ಸಮಿತಿಯ ಅಂಡರಲ್ಲಿ ಒಂದು 10 ಜನ ಮಹಿಳೆಯರಿಗೆ ODP ಸಂಸ್ಥೆ ಕಡೆಯಿಂದ ನೀವೇನೆಲ್ಲ ಮಾಡ್ಬೋದು, ಮನೇಲೆ ಕುತ್ಕೊಂಡು ಏನು ಮಾಡ್ತೀರಾ ಮಹಿಳೆಯರು ಅಂತೇಳಿ ನಮಗೆ ಒಂದು ಬೆಂಬಲವಾಗಿ ನಿಂತು ನಮಗೆ ಪ್ರೋತ್ಸಾಹಿಸಿದರು. ಪ್ರೋತ್ಸಾಹಿಸಿದ್ರು ಹೇಗೆ ಅಂತ ಸರ್, ನಮಗೆ ಕೆಲವಾರು ಕಡೆ ಟ್ರೈನಿಂಗ್ಗಳಾಗಿರ್ಬೋದು, ಇಲ್ಲಿಂದ ನಾಗಮಂಗಲದಿಂದ ಸಿರ್ಸಿವರೆಗೂ ಟ್ರೈನಿಂಗ್ ಕಳಿಸಿದ್ದಾರೆ ನಮಗೆ. ಯಾಕೆಂದರೆ ನೀವೇ ಮುಂದೆ ಏನಾದ್ರು ಮಾಡಬೇಕು, ಹೆಣ್ಮಕ್ಳು ಮನೇಲೆ ಕೂತಿದ್ದು ಏನು ಮಾಡ್ತೀರಾ ಅಂತ ಹೇಳಿ ನಮಗೆ ಸಂಸ್ಥೆಯಿಂದ ನಮಗೆ 2 ಲಕ್ಷ ರೂಪಾಯಿ ಅಮೌಂಟನ್ನು ನಮಗೆ ಸಹಾಯಧನವಾಗಿ ನೀಡಿದರು. ಸಿರ್ಸಿಲೋಗಿ ಏನು ನೋಡ್ಕೊಂಬಂದ್ರು ಸರ್? ನಮ್ಮ ಥರನೇ ಒಂದು ಯೂನಿಟ್ಗಳಿದೆ ಸರ್ ಅಲ್ಲಿ. ಈಗ ಒಂದು 6 ಜನದಿಂದ ಏನೆಲ್ಲ ಮುಂದೆ ಮಾಡಿದ್ರೆ ಕದಂಬ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಅಲ್ಲಿ ನೋಡೋಕ್ಕೆ. ಅದರಲ್ಲಿ ಟ್ರೈನಿಂಗ್ಸ್ ನಾನು ಹೇಳಿ ನೆನಪಿಸ್ಕೊಂಡು. ಇಲ್ಲ, ಸಿರ್ಸಿನಲ್ಲಿ ಎಲ್ಲೆಲ್ಲ ಹೋಗಿದ್ರಿ? ಸಿರ್ಸಿ, ಕದಂಬ ಸರ್ ಅಲ್ಲಿ. ಕದಂಬಗೆ ಹೋಗಿದ್ವಿ, ಮತ್ತು ಇಲ್ಲಿ GKVKಯಲ್ಲಿ ಇದು ಟ್ರಸ್ಟ್ ಅಲ್ಲೆಲ್ಲ ಹಾಕ್ಸೋರು ಫಸ್ಟ್ ಟ್ರೈನಿಂಗ್ ಎಲ್ಲ ಕಳಿಸೋರು ನಮಗೆ. ಆ ಥರ ಮಾಡಿ ನಮಗೆ ಒಂದು 10 ಜನ ಗುಂಪು ಚಟುವಟಿಕೆ ಥರ. ಅಲ್ಲೇನು ಮಾಡಿದ್ದಾರೆ ಕದಂಬದವರು ಶಿರ್ಸಿನಲ್ಲಿ ಸರ್? ಎಲ್ಲ ಪ್ರತಿಯೊಂದು ಅದು ಚಿಕ್ಕದು ಮಾಲ್ ಥರ ಮಾಡಿದ್ದಾರೆ. ಇವಾಗ ಅವಾಗ ಚಿಕ್ಕದಾಗ ಮಾಡಿದಂತೆ ಇವಾಗ ತುಂಬ ದೊಡ್ಡದಾಗಿದೆ ಅದು. ನಾವು ಅಲ್ಲಿ ಹೋಗಿ ನೋಡಿದಾಗ ನಾವು ಈ ಥರ ಮಾಡಬೇಕು ಅಂತ ಅಲ್ಲಿ ನೋಡ್ಕೊಂಬಂದ್ ನಾವು 50 ಜನ ರೈತರು ಹೋಗಿದ್ವಿ. ರೈತರು ಹೋಗಿದಾಗ ನಾವು ಇದೇ ಥರ ಮಾಡಬೇಕು ನಾವು ಅಂತ ಹೇಳಿ ಅಲ್ಲಿಂದ ಬಂದಾಗ ನಾವು ಎಲ್ಲ ಕೂತ್ಕೊಂಡು ಒಂದು ಮಾಸಿಕ ಸಭೆನ ತಿಂಗಳಿಗೊಂದ್ಸರಿ ಮಾಸಿಕ ಸಭೆನ ಮಾಡ್ತಿದ್ವಿ. ಆ ಮಾಸಿಕ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ 7 ಜನ ಮಹಿಳೆಯರು 3 ಜನ ಪುರುಷರು ಸೇರಿ 10 ಜನಕ್ಕೆ ಒಂದು ಸಮಿತಿ ಅಂಡರಲ್ಲಿ ನಮಗೆ ಗುಂಪು ಚಟುವಟಿಕೆ ಮಾಡೋದನ್ನ. ಬರೀ ಮಹಿಳೆಯರೇ ಯಾಕೆ ಸೇರ್ಕೊಳ್ಳಿಲ್ಲ, ಪುರುಷರನ್ನ ಯಾಕೆ ಸೇರಿಸ್ಕೊಂಡ್ರೆ ಜೊತೆಗೆ? ಸರ್, ಅವ್ರದ್ದು ನಮ್ಗೆ ಹೆಲ್ಪ್ ಇದೆ. ಈಗ ಒಂದ್ ಕಡೆ ಸ್ಟಾಲ್ ಅಂತ ಹೋದಾಗ ಎತ್ಕೊಂಡು ಹೋಗೋದು ಬರೋದು ತುಂಬಾ ಪ್ರಾಬ್ಲಮ್ ಅಲ್ವ ಹೆಣ್ಮಕ್ಳಿಗೆ, ಅದಕ್ಕೋಸ್ಕರ ಪುರುಷರಿದ್ದಾರೆ ಸರ್. ಜೊತೆನಲ್ಲಿ ಇದ್ರೆ ಒಳ್ಳೇದು ಅಂತ. ಹಾ ಸರ್, ಒಳ್ಳೇದು. ಹೊರಗಡೆ ಹೋದಾಗ ಕರ್ಕೊಂಡ್ ಬರೋದಾಗಿರ್ಬೋದು. ಈಗ ಒಂದ್ ಕಡೆ ಸ್ಟಾಲ್ ಅಂತ ಹೋದಾಗ 7-8 ಗಂಟೆಗೆ ಇರುತ್ತೆ ಸರ್. ಆ 8 ಗಂಟೆಗೆ ಇದ್ದಾಗ ನಾವು ಮಹಿಳೆಯರು ಹೋಗಕ್ಕಾಗಲ್ಲ, ಮಳೆ ಆಗಿರ್ಬೋದು ಚಳಿ ಆಗಿರ್ಬೋದು. ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಗೆ ಇದು ಮಾಡಿದೆ. ಅದಕ್ಕೆಲ್ಲ ಇದೇನಪ್ಪ ಅಂದ್ರೆ ನಮ್ಗೆ ODP ಸಂಸ್ಥೆ ನಮ್ಗೆ ಬೆಂಬಲವಾಗಿ ನಿಂತು ನಮ್ಗೆ ಇಲ್ಲಿವರೆಗೂ ಪ್ರೋತ್ಸಾಹಿಸಿದೆ ಸರ್. ಈಗ ನೀವು ಸಂಘ ಮಾಡ್ಕೊಂಡೆ ಅಂದ್ರಲ್ಲ, ಏನ್ ನಿಮ್ ಸಂಘದ ಹೆಸರು? ರೈತ ಸಿರಿ ಉತ್ಪಾದಕರ ಸಂಘ ಅಂತ ಒಂದು ನೇಮ್ನ ಇದು ಮಾಡಿದ್ವಿ. ಆಯ್ತು, ಅದನ್ನೇನಾದ್ರು ನೋಂದಣಿ ಮಾಡಿಸಿದ್ದೀರಾ, ರಿಜಿಸ್ಟರ್ ಮಾಡಿಸಿದ್ರಿ? ಇವಾಗ ಕೊಟ್ಟಿದ್ದೀವಿ ಸರ್. ಇದುವರೆಗೂ ಮಾಡಿಸಿರ್ಲಿಲ್ಲ. ನೀವು ಮುಂಚೆ ಸ್ವಸಹಾಯ ಗುಂಪು ಅಂತ ಏನಾದ್ರು ಮಾಡ್ಕೊಂಡು ಅದರಲ್ಲಿ ಹಣ ಉಳಿತಾಯ ಏನಾದರೂ? ಸರ್, ಅದನ್ನು ಸೇರಿರಲಿಲ್ಲ ಸರ್. ನಾನು ಆಕ್ಚುಲಿ ನನಗೆ ಹೋಗ್ತಾನೆ ಇರಲಿಲ್ಲ. ODP ಸಂಸ್ಥೆ ಅಂತ ಬಂದ ಇದರಲ್ಲಿ ನಾನು ಅವಾಗ ನಂಗೆ ತುಂಬ ಇಷ್ಟ ಆಯಿತು ಇದೊಂದು ಕಾನ್ಸೆಪ್ಟ್. ಆಯ್ತಮ್ಮ, ಈಗ ಯಾವ ಥರ ಸೇರ್ಕೊಂಡ್ರಿ ನೀವು 10 ಜನ? ಯಾವ ಆಧಾರದ ಮೇಲೆ ಸೇರಿದ್ರಿ? ನೀವೇನಾದ್ರು ದುಡ್ಡು ಉಳಿಸಿದ್ರ? ಹೇಗೆ ನೀವು ಗುಂಪು ಮಾಡ್ಕೊಂಡ್ರಿ? ಸರ್, ಅದು ಸಮಿತಿಯಲ್ಲಿ 30 ಜನ ಇದ್ರು ಸರ್. ಅಲ್ಲಿ ನಾನು ಹೋಗ್ತಾ ಇದ್ದೆ, ನೋಡ್ತಾ ಇದ್ದೀಗ ಸಂಸ್ಥೆ ನಮಗೆಲ್ಲ ಹೆಲ್ಪ್ ಎಲ್ಲ ಮಾಡ್ತಿತ್ತು. ಯಾವ ಥರ ಹೆಲ್ಪ್ ಅಂದರೆ ರೈತರಿಗೆ ಏನೆಲ್ಲ ಬೇಕು ಅನ್ನೋದನ್ನ ನಮಗೆ ಮೇಡಮ್ ಅಂತಿದ್ದಾರೆ, ಜಯಶೀಲ ಮೇಡಮ್ ಅಂತಿದ್ದಾರೆ, ಅವ್ರ ಮುಖಾಂತರ ಅವರು ಕಾರ್ಯಕರ್ತರು ಅವ್ರ ಮುಖಾಂತರ ನಮಗೆಲ್ಲ ತಿಳಿಸ್ತಿದ್ರು. ಹಂಗಾಗಿ ನಮಗೆ ಇಲ್ಲೋ ಒಂದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಪ್ರತಿ ತಿಂಗಳು ಸಭೆಗೆ ಹೋಗ್ತಾ ಇದ್ವಿ ಸರ್. ನಾವು ಅವಾಗ ಅಲ್ಲಿ ತಿಳ್ಕೊಂಡ್ವಿ ನಾವು ಒಂದು ಮಾಡ್ಬೋದು, ನಮಗೆ ಈ ಥರ ಪ್ರೋತ್ಸಾಹಿಸ್ತಾರೆ ಅಂತೇಳಿ ನಾವು ಒಂದು ಗುಂಪು ಚಟುವಟಿಕೆನ ನಮಗೆ ODP ಸಂಸ್ಥೆನೇ ಮಾಡಿಕೊಟ್ಟಿದ್ದು. ಏನು ಮಾಡಿದ್ರಿ ಗುಂಪು ಚಟುವಟಿಕೆ ಅಂದರೆ? ಚಟುವಟಿಕೆಯಲ್ಲಿ ರಾಗಿ ಮಾಲ್ಟ್ ತಗೊಂಡ್ವಿ ಫಸ್ಟ್ ಕಾನ್ಸೆಪ್ಟ್ ಬಂದು. ರಾಗಿ ಮಾಲ್ಟಿಂದ ಅದು ಒಂದೇ ಇದಾಗಲ್ಲ ಅಂತೇಳಿ ಸಂಡಿಗೆ ಹಪ್ಪಳ ತಿಂಡಿಗಳು ಎಲ್ಲ ಥರದ ತಿಂಡಿ ನವಣೆ ಉಂಡೆ ಆಗಿರ್ಬೋದು ಎಲ್ಲ ಥರದ್ದು ಆರ್ಗ್ಯಾನಿಕ್ ಆಗಿ ನಾವು ಮಾಡೋ ಅಂಥ ಪ್ರಯತ್ನ ಮಾಡ್ಕೊಂಡು ಈಗ ಮಚ್ಚನ ಮಾಡ್ತಾ ಇದ್ದೀವಿ ಸರ್. ಯಾವ ರೀತಿ ಮಾಡ್ತೀರಿ ರಾಗಿ ಮಾಲ್ಟು? ರಾಗಿ ಮಾಲ್ಟು ಸರ್, ಫಸ್ಟು ನಾವು ರಾಗಿನ ತೊಳೆದು ಮೊಳಕೆ ಕಟ್ಟಿ ಒಣಗಾಕ್ತೀವಿ ರಾಗಿನ. ಅದ್ರ ಜೊತೆಗೆ ಗೋಧಿ, ಹುಳ್ಳಿಕಾಳು, ಹೆಸರುಕಾಳು, ಕಡಲೆಕಾಳು ಅವನ್ನೆಲ್ಲ ತೊಳೆದು ಮೊಳಕೆ ಕಟ್ಟಿ ಒಣಗಾಕಿ ಒಣಗಿದ ನಂತರ ಹುರಿತೀವಿ. ಅದಕ್ಕೆ 15 ಐಟಮು ಹಾಕಿ ಹುರಿದು ಮಿಲ್ ಮಾಡಿಸ್ತೀವಿ ಸರ್. ನಮ್ಮ ಮಿಲ್ಲು ನಮ್ಮದೇ ODP ಸಂಸ್ಥೆ ಕೊಟ್ಟಿದ್ದಾರೆ, ಅದರಲ್ಲೇ ನಾವೇ ಮಿಲ್ ಮಾಡಿಬಿಟ್ಟು ಒಂದ್ರಾಡಿ ಪ್ಯಾಕಿಂಗ್ ಮಾಡ್ತೀವಿ ಸರ್ ನಾವು 10 ಜನ. ಅಲ್ಲಮ್ಮ, ಅದೇನು 16 ಐಟಮ್ಸ್ ಹಾಕೋದು ನೀವು? 16 ಐಟಮ್ ಹೇಳಿ. ರಾಗಿ, ಗೋಧಿ, ಅಕ್ಕಿ, ಕಡಲೆಕಾಳು, ಹೆಸರುಕಾಳು, ಹುಳ್ಳಿಕಾಳು, ಜೀರಿಗೆ, ಮೆಣಸು, ಮೆಂತ್ಯ, ಪಿಸ್ತಾ, ಗೋಡಂಬಿ, ಬಾದಾಮಿ, ಅಷ್ಟು ಐಟಮ್ ಹಾಕ್ತೀವಿ ಸರ್. ಇನ್ನೂ 3 ಬಿಟ್ರಿ, ನೀವೇನಾದ್ರು ಹೇಳ್ತೀರಾ ಬಿಟ್ಟಿರೋದು? ಏಲಕ್ಕಿ, ಆಮೇಲೆ ಮೆಂತ್ಯ. ಇದನ್ನೆಲ್ಲ ಹೀಗೀಗೆ ಹಾಕಬೇಕು ಮಾಡಬೇಕು ಅನ್ನೋ ತರಬೇತಿ ಯಾರು ಕೊಟ್ಟಿದ್ದು ನಿಮಗೆ? KVK ಕಮಲಾಬಾಯಿ ಮೇಡಮ್ ತರಬೇತಿ ಕೊಟ್ಟಿದ್ರು. ಅಲ್ಲಿ ತಗೊಂಡು ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದ್ರಿ, ಅಲ್ಲವ್ರು ತರಬೇತಿ ಕೊಟ್ರು, ಅವರು ರಾಗಿ ಮಾಲ್ಟ್ ಮಾಡೋದ್ ನಿಮ್ಗೆ ಹೇಳ್ಕೊಟ್ರು ಅಲ್ವೇನಮ್ಮ? ಅದೇನ ಯಂತ್ರ ಕೊಟ್ಟಿದ್ದಾರೆ ಅಂದ್ರಲ್ಲ, ಏನ್ ಯಂತ್ರ? ಅದು ರಾಗಿ ಮಿಷಿನ್ದು ಯಂತ್ರ ಕೊಟ್ಟಿದ್ದಾರೆ ODP ಸಂಸ್ಥೆಯಿಂದಾನೆ. ಆಯ್ತಮ್ಮ, ಏನು ರಾಗಿನ ಹಿಟ್ಟು ಮಾಡೋ ಮಿಷಿನ್? ಹಿಟ್ಟು ಮಾಡೋದಲ್ಲ, ಪೌಡರ್ ಮಾಡೋದು. ಅದು ರಾಗಿನ ಹಿಟ್ಟು ಮಾಡೋದು. ಆ ತರದ ಯಂತ್ರ ನಿಮ್ಮ ಹತ್ರ ಇದೆ? ಇದೆ. ಎಲ್ಲ ಹಾಕೊಂಡಿದ್ರಿ ಅದನ್ನ? ಅಲ್ಲಿ ಗೊದ್ರಕೊಪ್ಪಳು ಆಫೀಸ್ ಹತ್ರ ಇದೆ. ಎಲ್ಲಿ? ಗೊದ್ರಕೊಪ್ಪಳು, ಬಿಣ್ಗನೊಳ್ಳೆ ರೋಡ್. ಹೌದಾ? ಅಂದ್ರೆ ಅಲ್ಲಿ ನೀವು ಒಂದು ಆಫೀಸ್ ಮಾಡ್ಕೊಂಡಿದ್ದೀರಿ? ಹೌದಾ? ಓಹೋ, ನಿಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಮಿಲ್ ಮಾಡ್ಕೊಂಡಿದ್ದೀರಿ? ಮಿಲ್ ಮಾಡ್ಕೊಂಡು. ಅದು ಬರೀ ನಿಮ್ಮ ರಾಗಿ ಹುರಿಟ್ ಮಾಡಕ್ ಅಷ್ಟೇನಾ ಅಥವಾ ರಾಗಿ ಮಾಲ್ಟ್ ಮಾಡಕ್ ಅಷ್ಟೇನಾ ಅಥವಾ ಬೇರೆಯವರು ಬಂದು ಮಿಲ್ ಮಾಡಿಸ್ಕೊಂಡು ಹೋಗ್ತಾರೆ? ಇಲ್ಲ ಸರ್, ನಮ್ದು ಈಗ ಬರೀ ನಮ್ದು ಮಾತ್ರ ತಗೊಂಡಿದೀವಿ ನಾವು, ಅದನ್ನ ದೊಡ್ಡದಾಗ ಮಾಡ್ಬೇಕು ಅನ್ಕೊಂಡಿದೀವಿ. ಹೌದಾ? ಒಂದ್ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡಿದೀವಿ ಸರ್. ಅಲ್ವಾ? ಇನ್ನೇನೇನಿದೆ ಯಂತ್ರಗಳು ನಿಮ್ಮ ಹತ್ರ? ಇದೆ ಸರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಕಜ್ಜಾಯ ಪೌಡರ್ದು ಇದೆ, ಹಪ್ಪಳ ಹಿಟ್ಟು ಮಾಡೋದಿದೆ, ಪ್ಯಾಕಿಂಗ್ ಮಿಷಿನ್ ಇದೆ, ಸೀಲಿಂಗ್ ಮಿಷಿನ್. ಹೌದಾ? ಓಹೋ, ಎಲ್ಲ ODP ಸಂಸ್ಥೆಯವರೇ ಕೊಟ್ಟಿರೋದು? ODP ಸಂಸ್ಥೆಯಿಂದನೇ ತಗೊಂಡಿರೋದು. ಅಂದ್ರೆ ಅವ್ರು ಸಾಲ ಕೊಟ್ರ? ಇಲ್ಲ ಸರ್, ಸಾಲ ಅಂತಲ್ಲ, ಮಿಷಿನ್ ಅವರೇ ತಕ್ಕೊಟ್ಟಿದ್ದಾರೆ. ಹೌದಾ? ಈಗ ರಾಗಿ ಮತ್ತೆ ಬೇರೆ ಬೇರೆದೆಲ್ಲ ಹೇಳಿದ್ರಲ್ಲ ನೀವು, ಅದನ್ನ ನೀವ್ ಎಲ್ಲಿಂದ ಖರೀದಿ ಮಾಡ್ತೀರಿ? ನಾವು ಸರ್ ರೈತರ ಹತ್ರ ತಗೊಂತೀವಿ ಸರ್, ರೈತರು ಮಾಡಿರ್ತಾರಲ್ಲ ಅಲ್ಲಿಂದ ಹೋಗಿ ನಾವು ತಿಂಗಳಿಗೊಂದ್ಸರಿ ಕಮಿಟಿ ಸಭೆ ಮಾಡ್ತೀವಿ, ಅಲ್ಲಿ ಅವ್ರು ಬಂದು ಹೇಳ್ತಾರೆ ಇದೆ ಅಂತ, ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡ್ಕೊಂತೀವಿ. ರಾಗಿ ಅವ್ರ ಹತ್ರ ಖರೀದಿ ಮಾಡ್ತೀವಿ, ಬೇರೆ ಬೇರೆದು? ಬೇರೆದು ಸರ್, ಬೆಳೆದಿರ್ತಾರಲ್ವಾ ಕಡಲೆಕಾಳು, ಹೆಸರುಕಾಳು, ರೈತರನ್ನ ಇರುತ್ತೆ, ಇಲ್ಲ ಅಂದ್ರೆ ಇಲ್ದಿರದ ಐಟಮ್ ಹೋಲ್ಸೇಲ್ ಮಾಡ್ಕೊಂಡಿದೀವಿ ಸರ್, ಅಲ್ಲೋಗಿ ಐಟಮ್ ತಗೋಬತ್ತೀವಿ ಹೋಲ್ಸೇಲ್ ಅಂಗಡಿ. ರಾಗಿ ಹುರಿ ಹಿಟ್ಟನ್ನು ಮಾಡಬೇಕು ಅಂದರೆ ಅದನ್ನು ಹುರಿಬೇಕು, ಮೊಳಕೆ ಕಟ್ ಮಾಡ್ತೀರಾ ಅಥವಾ ಹಾಗೆ ಮಾಡ್ತೀರಾ? ಇಲ್ಲ ಸರ್, ಮೊಳಕೆ ಕಟ್ಟೆ ಉರ್ತಿ ಮಾಡ್ತೀವಿ. ಹೌದಾ? ಹುರಿಯಕ್ಕೆ ಬೇಕಾಗಿರೋ ಪಾತ್ರೆ ಪಗಡಿ ಅವೆಲ್ಲ ಸರ್ ODP ಸಂಸ್ಥೆಯಿಂದಾನೇ ಕೊಡಿಸಿದ್ದಾರೆ. ಹೌದಾ? ನಮ್ಗೇನು ಪದಾರ್ಥ ಸ್ಟೌವಿಂದ ಹಿಡ್ದು ಪಾತ್ರೆಯಿಂದ ಹಿಡ್ದು ಎಲ್ಲ ODP ಸಂಸ್ಥೆಯಿಂದಾನೇ ಕೊಡಿಸಿದ್ದಾರೆ. ಓಕೆ, ಈಗ ನೀವು ಮಾಡೋರು ಯಾರು ಕೆಲಸನ? ಕೆಲಸ ಸರ್ ಅಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ ಸರ್, ಒಬ್ಬೊಬ್ರು ಕೆಲಸ ಇವಾಗ ವಹಿಸಿದ್ದೀವಿ, ಅವ್ರು ಯಾರು ಆಗಲ್ಲ ಅಂತವ್ರು ನಾವು ಇಬ್ರು ಮಾಡ್ಕಂತೀವಿ ಸರ್. ಅಲ್ಲಿ ಬಂದು ಗೌರವಧನ ಏನಿದೆ ಅವತ್ತಿನ ದಿವಸ ಗೌರವಧನ ಕೊಟ್ಟು ಅವ್ರಿಗೆ ಇದು ಮಾಡಿಸ್ಕಂತೀವಿ ಸರ್. ಏನು ಗೌರವಧನ ಅಂದ್ರೇನು ಸರ್? ಅವ್ರು ಕೆಲಸ ಮಾಡೋದಕ್ಕೆ ಇದು ಕೂಲಿ. ಕೂಲಿ ಗೌರವಧನ. ಎಷ್ಟು ಕೊಡ್ತೀರ ಒಂದಿನಕ್ಕೆ ಸರ್? ಟೈಮಿಂಗ್ಸ್ ಮಾಡಿದ್ವಿ, 1 hour 30 rupees ಸರ್. ಅವ್ರು ಎಷ್ಟು ಟೈಮ್ ಮಾಡ್ತಾರೆ ಅದನ್ನ ಕೊಡ್ತೀವಿ ಸರ್. ನೀವೇ ಮಾಡಿದ್ರೆ? ನಾವೇ ಮಾಡಿದ್ರೆ ನಾವು ತಗೊಂತೀವಿ. ಹೌದಾ? ಅಂದ್ರೆ ಪ್ರತಿನಿತ್ಯ ನೀವು ರಾಗಿ ಹುರಿ ಹಿಟ್ಟು ಮಾಡೋದಿರತ್ತಾ ಅಥವಾ ಡೈಲಿ? ಇರಲ್ಲ ಸರ್, ನಮ್ಗೆ ಆರ್ಡರ್ ಬಂದಂಗೆ ಮಾಡ್ತೀವಿ ಸರ್. ಡೈಲಿ ಹಪ್ಪಳ ಮಾಡ್ಕೊಂತೀವಿ ಬಿಸಿಲಿದ್ದಾಗ. ಓಕೆ, ಹೇಳಿ ಮೇಡಮ್. ರಾಗಿ ಹುರಿ ಹಿಟ್ಟು ತಯಾರು ಮಾಡ್ತಿರಲ್ಲ, ಹೇಗೆ ಮಾರಾಟ ಮಾಡ್ತಿರೋದನ್ನ ಸರ್? ಮೊದಲು ನಮಗೆ ಬಿಗಿನಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ. ಆಮೇಲೆ ನಮಗೆ ODP ಸಂಸ್ಥೆಯ ಪ್ರಶಾಂತ ಅರಕ್ಷರ್ ಅವರು ಫಾದರ್, ಅವರು ನಮಗೆ ಫಸ್ಟು ನಮಗೆ ಒಂದು ಕಮಿಟಿ ಕರೆದಾಗ ಫಸ್ಟು ನಾವು ಗ್ರಾಹಕರಾಗಬೇಕಣ್ಣಮ್ಮ ಅಂತ ಹೇಳಿದರು. ಅದನ್ನು ನಾವು ಚರ್ಚೆ ಮಾಡಿ ಗುಂಪಲ್ಲಿ ಹೌದು ಹೇಳೋದು ಸಹಜ ಅಂತೇಳಿ ನಾವೇ ಫಸ್ಟು ಗ್ರಾಹಕರಾದ್ವಿ. ನಾವು ಮಾಡಿ ಫಸ್ಟು ನಾವು ತಿಂದರೆ ಅಲ್ವಾ ಬೇರೆಯವರು ಅದನ್ನು ತಿನ್ನೋದು ಅಂತ ಹೇಳಿ ನಾವೇ ಫಸ್ಟು ಗ್ರಾಹಕರಾದ್ವಿ. ನಾವೇ ತಗೊಂಡು ನಾವು ಬಳಸಿ ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸಿ, ಈಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಿರುತ್ತಲ್ಲ ಆ ಥರ ಇವಾಗ ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಿದೆ ಸರ್. ಎಷ್ಟು ಮಾರ್ತಾ ಇದ್ದೀರಿ ಸರ್? ಒಂದು ಇವಾಗ ತಿಂಗಳಿಗೆ 30-40 kg ಹೋಗ್ತಿದೆ ಸರ್. ರಾಗಿ ಹುರಿ ಹಿಟ್ಟು? ರಾಗಿ ಮಾಲ್ಟ್ ಅದು. ರಾಗಿ ಮಾಲ್ಟ್ ಅಂತ ಹುರಿ ಹಿಟ್ಟಲ್ಲ. ಏನು ಹೆಸರು ಅದಕ್ಕೆ? ರೈತ ಸಿರಿ ಉತ್ಪಾದಕರ ಸಂಘ ಅಂತ ಇರೋದ್ರ ಮೇಲೆ ಸರ್. ಹೌದಾ? ಓಕೆ, ರೈತ ಸಿರಿ ರಾಗಿ ಮಾಲ್ಟ್. ರಾಗಿ ಮಾಲ್ಟ್ ಚೆನ್ನಾಗಿರುತ್ತಾ? ಹಾಂ ಸರ್, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೇನ್ರಿ ಮೇಡಮ್? ಹ್ಞೂ ಸರ್, ಚೆನ್ನಾಗಿದೆ. ಬೇರೆಯವರು ಮಾಡ್ತಾರಪ್ಪ ರಾಗಿ ಮಾಲ್ಟ್. ನಿಮ್ಮ ರಾಗಿ ಮಾಲ್ಟ್ ಏನು ವಿಶೇಷ? ನಮ್ದು ವಿಶೇಷ ತುಂಬ, ನಾವು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿ. ಅವ್ರು ಒಂದೊಂದು ಬಿಟ್ಟರೆ ಅವಾಗ ಕಡಲೆ ಬೀಜನ ಸೇರಿಸ್ತೀವಿ ಸರ್, ಅದು ಯಾಕೆಂದ್ರೆ ಮೂಳೆಗೆ ಒಳ್ಳೇದಲ್ಲ ಅಂತೇಳಿ. ಹೌದಾ? ಓಹೋ, ಅಂದರೆ ಕುಡಿದವರೆಲ್ಲ ಇನ್ನೊಂದು ಸರಿ ಬರ್ತಾರೆ, ಕೇಳ್ತಾರೆ ಸರ್ ಅದನ್ನ. ಇದನ್ನೇ ಕೊಡಿ ರೈತ ಸರಿ ರಾಗಿ ಮಾಲ್ಟ್ನೇ ಕೊಡಿ ಅಂತ. ಹೌದು ಸರ್, ಪ್ರಚಾರ ಜೋರಾಗಿದೆ ಸರ್. ಹೌದು ಸರ್, ಇವಾಗ ಮನೆ ಬಿಗಿನಿಂಗ್ ಕಷ್ಟ ಆಯ್ತು ಅಂತ ಹೇಳಿದ್ನಲ್ಲ, ಇವಾಗ ಪರವಾಗಿಲ್ಲ ಸರ್. ನೀವು ಎಲ್ಲ ಕಡೆ ಹೋಗ್ತೀರಾ? ಎಲ್ಲೆಲ್ಲಿ ಹೋಗಿದ್ರಿ ಇದುವರೆಗೆ? ಚುಂಚನಗಿರಿ ಹೋಗಿದ್ವಿ, ರಾಮನಗರಕ್ಕೆಲ್ಲ ಹೋಗಿದ್ವಿ, ಮೈಸೂರು ತುಂಬಾ ಬಂದಿದ್ವಿ ಸರ್. ಎಲ್ಲ ಕಡೆ ಹೋಗ್ತಿವಿ. ಆಕ್ಚುಲಿ ಬೆಂಗಳೂರು ಬಂದು ಹೋಗಿಲ್ಲ ಸರ್, ಇನ್ನೆಲ್ಲ ಕಡೆ ಕರ್ದಿದ್ದಾರೆ, ನಾವೇ ಹೋಗಕ್ಕೆ ಆ ಟೈಮಲ್ಲಿ ನಮ್ಗೆ ಪ್ರಾಬ್ಲಮ್ ಇತ್ತು ಹೋಗಿಲ್ಲ, ಎಲ್ಲ ಕಡೆ ಹೋಗ್ತಿವಿ ಸರ್. ಈಗ ಸಂಘದಲ್ಲಿ 7 ಹೆಣ್ಮಕ್ಳು 3 ಗಂಡು ಮಕ್ಳು ಇದಾರೆ ಅಲ್ವಮ್ಮ, ನೀವೆಲ್ಲ ಸೇರ್ಕೊಂಡು ಕೆಲಸ ಹಂಚ್ಕೊಂಡು ಕೆಲಸ ಮಾಡ್ತೀರಿ? ಸರಿ, ಈಗ 2 ಹಿಂದೆ ಶುರುವಾಯ್ತಲ್ವಾ? 1.5 ಸರ್. ಈಗ ಬಂಡವಾಳಕ್ಕೆ ಏನ್ ಮಾಡ್ತೀರಾ ನೀವು ಸರ್? ನಮ್ಮ ಹೆಣ್ಮಕ್ಳೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 600 rupees 600 rupees ಎಲ್ ಸಿ ಅಮೌಂಟ್ ಅಂತ ಹಾಕೊಂಡ್ವಿ ಸರ್. ನೀವೇ? ನಾವೇ ಸ್ಟಾರ್ಟಿಂಗ್ ಅಲ್ಲಿ. ಹೌದಾ? ಅದು ನಮ್ದು ಅಮೌಂಟ್ ಇದೆ. ಆಮೇಲೆ ODP ನಮ್ಗೆ 2 lakh rupees ಅಮೌಂಟ್ ಕೊಟ್ರು ಸರ್. ಓಕೆ, ಅದರಲ್ಲಿ ಮಿಷನರಿ ಎಲ್ಲ ಅವರೇ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ನಮಗೆ ಪಾತ್ರೆ ಪ್ರತಿಯೊಂದೂ, ಒಂದು ಗ್ಯಾಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಏನೆಲ್ಲ ಬೇಕು ಅದಕ್ಕೆ ಅನ್ನೋದಕ್ಕೆ ಎಲ್ಲರೂ ಕೊಟ್ಟಿದ್ದಾರೆ ಸರ್. ಅದರಿಂದ ನಮಗೇನು ಪ್ರಾಬ್ಲಮ್ ಏನಾಗಲ್ಲ. ಮಿಕ್ಕಿದ್ದೇನಪ್ಪ ಅಂದರೆ ನಾವಿನ್ನು ಮುಂದಕ್ಕೊಂದು ತೊಗೊಂಡೋಗ್ಬೇಕಾದ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಬೇರೆ ಈಗ ರಾಗಿ ಮಾಲ್ಟ್ ಅಲ್ಲದೆ ಹಪ್ಪಳ ಅಂದ್ರೆ ಹಪ್ಪಳ ಮಾಡ್ತೀವಿ ಸರ್ ನಾವು. ಏನ್ ಹಪ್ಪಳ? ಅಕ್ಕಿ ಹಪ್ಪಳ, ಅಕ್ಕಿಗೆ ಒಂದಲ್ಗ ಸೊಪ್ಪು ಸೇರಿಸಿ ಮಾಡ್ತೀವಿ ಸರ್ ನಾವು. ಹೌದು ಸರ್, ಅದೇ ತುಂಬಾ ನಮ್ಮ ಹತ್ರ ಓಡ್ತಿರೋದು. ಅಕ್ಕಿ ಒಂದಲ್ಗ ಸೊಪ್ಪಿನ ಹಪ್ಪಳ ಸರ್, ಹೇಗ್ ಮಾಡ್ತಿರವ? ಮಾಡೋದೆಲ್ಲ ಹೇಳ್ಬೇಕಾ ಸರ್? ಖಂಡಿತವಾಗ ಹೇಳಿ, ನಾನು ತಿಳ್ಕೊತೀನಿ. ಆಯ್ತು, ತಿಳ್ಕೊಳ್ಳಿ ಸರ್. ನೀರ ಬಿಸಿಗಿರ್ತೀವಿ, ಮತ್ತೆ ಫಸ್ಟೇ ಮೊದಲೇ ಅಕ್ಕಿ ಒಳಸಿರ್ತೀವಿ, ಸ್ಟೌವ್ ಹಚ್ತೀವಿ, ಫಸ್ಟ್ ಸ್ಟೌವ್ ಹಚ್ಚಿರ್ತೀವಿ, ಬಿಸಿ ನೀರು ಇಡ್ತೀವಿ ಸರಿ. ಆಮೇಲೆ ಫಸ್ಟ್ ಅದಕ್ಕಿಂತ ಮುಂಚೆ ಅಕ್ಕಿ ಒಳಸಿರ್ತೀವಿ, ತೊಳೆದು ಅದೆಲ್ಲ ಒಣಗಾಕಿ ಮಿಲ್ಗಾಕ್ಸ್ತೀವಿ. ಸಬ್ಬಕ್ಕಿ ಸ್ವಲ್ಪ, ಒಂದೇ ಒಂದು ಸ್ವಲ್ಪ ಇದು ಉದ್ದಿನ ಕಾಳು, ಅಕ್ಕಿ ಎಲ್ಲ ಹಾಕಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನು ಒಡಿಸ್ಕೊಂತೀವಿ. ಒಡಿಸಿ ಇಟ್ಟಿರ್ತೀವಿ, ಆಮೇಲೆ ಗ್ಯಾಸ್ ಹಚ್ಚುತ್ತೀವಿ, ನೀರಿಡ್ತೀವಿ, ಬಿಸಿ ನೀರು ಚೆನ್ನಾಗಿ ಕಾದ್ಮೇಲೆ ಸೊಪ್ಪು ಸಣ್ಣಗೆ ಹಚ್ಚಬೇಕು ಅದನ್ನು. ಒಂದಲ್ಗ ಸೊಪ್ಪಿಂದ ಎಲ್ಲಿಂದ ತಗೋತೀರಿ ಒಂದಲ್ಗ ಸರ್? ಸಿಗುತ್ತೆ ನಮ್ಮ ನಾಗಮಂಗಲದಲ್ಲಿ. ಹೌದಾ? ರೈತರ ಹತ್ರ ತಗೋತೀವಿ ಸರ್. ಆಮೇಲೆ ಅದಕ್ಕೆ ಹಪ್ಪಳಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ತೀವಿ. ಉಪ್ಪು ಖಾರ ಎಲ್ಲ ಸೇರಿಸಿ ಮುದ್ದೆ ಹಿಟ್ಟೆ ಯಾವ ಥರ ಹೋಗ್ತೀವಿ ಆ ಥರ ಹಿಟ್ಟು ಹಾಕ್ತೀವಿ ಸರ್. ಅದು ಹಿಟ್ಟು ತಿರುವ ಟೈಮಲ್ಲಿ ಆ ಸೊಪ್ಪು ಹಾಕ್ಬೇಕು ಸರ್, ಹಾಕ್ಬಾರ್ದು ನೀರಿಗೆ. ಆಮೇಲೆ ತಿರ್ಗಾ ಟೈಮಲ್ಲಿ ಹಾಕಿದಾಗ ಅದು ಹಪ್ಪಳದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಷನ್ ಆಗಿ. ಒಂದೆಲಗ ಸೊಪ್ಪು ಹಪ್ಪಳ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಪ್ಪಳ. ಟೊಮೊಟೊ ಸಂಡಿಗೆ ಮಾಡ್ತೀವಿ ಸರ್. ಅಲ್ಲ ಈ ಹಪ್ಪಳದ್ದು ಹೇಳಿ, ಆಮೇಲೆ ಒಣಗಿಸ್ತೀರಿ ಸರ್? ಆಮೇಲೆ ಏನಾದ್ರು ಮಿಷಿನ್ ಇಟ್ಕೊಂಡಿದ್ದೀರಾ ಸರ್? ಇಲ್ಲ, ನಮಗೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಇವಾಗ, ಇನ್ನೂ ಇತ್ತೀಚೆಗೆ ಒಂದೂವರೆ ತಿಂಗಳಾಗಿದೆ ಹಪ್ಪಳ ಇಟ್ಟು ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದಿನ್ನ ನಾವು ಇದು ಮಾಡಿಲ್ಲ. ಈಗ ಜಸ್ಟ್ ಕೊಟ್ಟಿದ್ದಾರೆ. ನಾವಿಲ್ಲ, ನಮ್ಮ ಮೇಲ್ಗಡೆ ಮೋಲ್ಡ್ ಮೇಲೆ ಚೆನ್ನಾಗಿ ಧೂಳು ಬರ್ದಂಗೆ ನಾವು ಅದನ್ನು ಅವಾಯ್ಡ್ ಮಾಡಿಕೊಂಡು ಬಟ್ಟೆ ಮೇಲೆ ಹಾಕಿ ಅದ್ರ ಮೇಲೆ ಬಟ್ಟೆ ಎಲ್ಲ ಮುಚ್ಚಿ ಕ್ಲೀನಾಗಿ ಇಟ್ಕೋತೀವಿ ಸರ್. ಸ್ವಚ್ಛವಾಗಿ ಮಾಡ್ತೀರಾ? ಹಾಂ ಸರ್, ತುಂಬ ಸ್ವಚ್ಛವಾಗಿ ಮಾಡ್ತೀವಿ. ಆಮೇಲೆ ಅದನ್ನು ಪ್ಯಾಕ್ ಮಾಡಿ ಮಾರೋದು? ಅದು ಒಣಗಿಸ್ತೀವಿ, ಎರಡರಿಂದ ಮೂರು, ಮೂರಿಂದ ನಾಲ್ಕು ತಿಸ್ ಗಂಟೆ ಚೆನ್ನಾಗಿ ಒಣಗಿಸ್ಬೇಕು ಸರ್. ಅದನ್ನು ಒಣಗಿಸಿ ಚೆನ್ನಾಗಿ ಡ್ರೈ ಆದಮೇಲೆ ಎಲ್ಲ ಪ್ಯಾಕಿಗೆ ಇಷ್ಟಿಷ್ಟು ಅಂತ ಹಾಕಿ ಕವರ್ ತೊಗೊಂಡು ಸೀಲಿಂಗ್ ಮಿಷಿನ್ ಪ್ಯಾಕ್ ಮಾಡ್ತೀವಿ ಸರ್. ಒಂದು ಪ್ಯಾಕಲ್ಲಿ ಎಷ್ಟಿರುತ್ತೆ ಹಪ್ಪಳ ಸರ್? 25-26 ಇರುತ್ತೆ ಸರ್. ಹೌದಾ? ಎಷ್ಟು ದುಡ್ಡು ಸರ್? ಅದಕ್ಕೆ 30 ರೂಪಾಯಿ ಸರ್. ಮುಂಚೆ ಹೇಳಿದ್ರಲ್ಲ ರಾಗಿ ಮಾಲ್ಟ್, ಮಾಲ್ಟ್ ಅದಕ್ಕೆ ಎಷ್ಟು ದುಡ್ಡು ಸರ್? ಅದು ಒಂದು ಕೆಜಿಗೆ 400 ರೂಪಾಯಿ ಸರ್. ಓ, ಪರವಾಗಿಲ್ಲ, ಎಲ್ಲ ಹಾಕ್ತಿರಲ್ಲ. ಹಾಂ ಸರ್, ಅಷ್ಟು ಐಟಮ್ಸ್ ಹಾಕ್ತೀವಿ ಸರ್. ಹೌದು, ಗೋಡಂಬಿ ಎಲ್ಲ ಹಾಕ್ಸಿತ್ತಾರೆ, ಮತ್ತೆ ಕಳೆಕಾಯಿ ಬೀಜ ಎಲ್ಲ ಹಾಕ್ತೀವಿ. ಇನ್ನೇನು ಮಾಡ್ತಿರವ ಸರ್? ಅಷ್ಟೇ ಸರ್, ರಾಗಿ ಮಾಲ್ಟ್ ಹಪ್ಪಳ ಸ್ಟಾಲ್ಗಳು ಬಂದಾಗ ಸಿಹಿ ತಿಂಡಿಗಳು ಮಾಡ್ಕೊಂತೀವಿ. ಅದನ್ನೇ ಹೇಳಿ, ಏನೇನು ಸಿಹಿ ತಿಂಡಿ ಮಾಡ್ತೀವಿ? ನವಣೆ ಉಂಡೆ, ಕಾಯಿ ಮಿಠಾಯಿ, ರವೆ ಉಂಡೆ, ಒಬ್ಬಿಟ್ಟು ಮಾಡ್ಕೊಂತೀವಿ. ಒಬ್ಬಟ್ಟು? ಹಾಂ ಸರ್, ಕಾಯಿ ಒಬ್ಬಿಟ್ಟು ಮಾಡ್ಕೊಂತೀವಿ. ಅದೇನೋ ನವಣೆ ಉಂಡೆ ಅಂದ್ರಲ್ಲ, ಹೇಳೋ, ಚೆನ್ನಾಗಿದೆ ನವಣೆ ಉಂಡೆ. ಹೇಗೆ ಮಾಡ್ತೀರಿ? ನವಣೆ ತಗೊಂಡು ರೈತರ ಹತ್ರ ಉರ್ದಿ ಅದನ್ನ ಪೌಡ್ರ್ ಮಾಡ್ಕೊಬೇಕು, ದಪ್ಪ ಥರ ಪೌಡ್ರ್ ಮಾಡ್ಕೊಂಡು ಪಾಕ ತಕ್ಕೊಂಡು ಆ ಪೌಡ್ರ್ ಹಾಕ್ಕೋಬೇಕು ಸರ್. ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ. ರವೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕ್ಕೊಂಡು ಉರಿಬಿಟ್ಟು ಆ ರವೆ ಉಂಡೆ ಟೈಪ್ ಮಾಡ್ಕೊತೀವಲ್ಲ, ಹಾಲು ಕಲ್ಸ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಸಕ್ಕರೆ ಎಳ್ಳ ಇಲ್ಲ? ಸಕ್ಕರೆ ಇಲ್ಲ ಸರ್, ಬೆಲ್ಲ. ಬೆಲ್ಲದ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ, ಅದರಲ್ಲಿ ಇದನ್ನೆಲ್ಲ ಹಾಕ್ಬೇಕು. ಅದಕ್ಕೇನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬೇಕು ಸರ್? ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಬೇಕು. ತುಪ್ಪ ಅಂದ್ರೆ ಅದ ನೀವೇ ಮನೆ ಲಸ ಕೊಟ್ಟಿದ್ದೀರಲ್ಲ, ತಗೊಂಡ್ ಬರ್ತೀವಿ ಸರ್ ಮನೆಯಿಂದಾನೆ. ಅಂದ್ರೆ ಏನೇ ಹಾಕಿದ್ರು ಅದು ದುಡ್ಡಿಗೆನೆ ಅಲ್ವೇ ನಮ್ಮ? ನೀವು ಕೊಟ್ರೆ ಕೊಟ್ರೇನು ಅಲ್ವೇ, ಎಲ್ಲ ದುಡ್ಡಿಗೆ ಖರೀದಿ ಮಾಡ್ತೀರಿ. ಲೆಕ್ಕಾಚಾರ ಹೇಗೆ, ಇಷ್ಟು ಖರ್ಚಾಯ್ತು, ಇಷ್ಟು ಆದಾಯ ಬಂತು ಅನ್ನೋದು ಹೇಗೆ ನಿಮಗೆ ಗೊತ್ತಾಗುತ್ತೆ? ನವಣೆ ಉಂಡೆದ ಅಲ್ಲ, ಯಾವುದೇ ಆಗಲಿ ನೀವು ಏನೇ ಪದಾರ್ಥ ತಯಾರಿಸಿ ಇಷ್ಟು ಖರ್ಚಾಯ್ತು ಸರ್? ನಮಗೆ 200 ರೂಪಾಯಿ ಖರ್ಚಾಗುತ್ತೆ ನವಣೆ ಉಂಡೆ ಮಾಡಿದ್ರೆ. ಒಂದು ಕೆಜಿಗೆ ಒಂದು ಕೆಜಿ ನವಣೆ ಉಂಡೆ ಎಷ್ಟು ಉಂಡೆ ಬರ್ತವೆ? 50 ಉಂಡೆ ಮಾಡ್ಕೋಬೋದು ಸರ್ ಒಂದು ಕೆಜಿ. ಒಂದು ಕೆಜಿನಲ್ಲಿ? ಹಾಂ, ಒಂದು ಕೆಜಿಲಿ 50 ಉಂಡೆ ಮಾಡ್ಕೊಬೋದು. 200 ರೂಪಾಯಿ ಖರ್ಚಾಗ? ಹಾಂ, 200 ರೂಪಾಯಿ ಖರ್ಚಾದ್ರೆ 300 ರೂಪಾಯಿ ಲಾಭ ಬರುತ್ತೆ ಸರ್. ಅಂದರೆ ಎಷ್ಟಕ್ಕೆ ಮಾರ್ತೀರಿ ಉಂಡೆನ? 10 ರೂಪಾಯಿ ಮಾರ್ತೀವಿ ಸರ್ ಒಂದು ಉಂಡೆ. ಒಂದು ಉಂಡೆ? ಓ, ಏನು ಎಷ್ಟು ದಪ್ಪ ಕಟ್ತೀರಮ್ಮ? ಸರ್ ಮೀಡಿಯಂ ಸೈಜ್ ಇಷ್ಟೇ ದಪ್ಪ. ದಪ್ಪ 10 ರೂಪಾಯಿ ಕೊಟ್ಟು ತಗೋತಾರ? ಕೊಡ್ತಾರೆ ಸರ್ ರೈತರುಗಳು. ಹೌದಾ? ರೈತರು ಸರಿ, ಹೊರಗಡೆ ಹೋಗ್ತಿರಲ್ಲ, ಅಲ್ಲೆಲ್ಲ ಬೇರೆ ಗ್ರಾಹಕರೆಲ್ಲ ಇಷ್ಟಪಟ್ಟು ತಿಂತಾರ ಉಂಡೆನ? ಇಷ್ಟಪಟ್ಟು ತಗೊಂತಾರೆ ಸರ್, ಖಾಲಿನೇ ಆಗೋಗುತ್ತೆ, 10 ನಿಮಿಷ ಖಾಲಿ ಆಗ್ಬಿಡುತ್ತೆ. ಬಹಳ ಫೇಮಸ್ ಇರ್ಬೇಕಲ್ವಾ ನವಣೆ ಉಂಡೆ. ಬೇರೆದು ಇದೆಯಲ್ಲ ಸಿರಿಧಾನ್ಯಗಳು, ಹಾರ್ಕ, ಊದ್ಲು, ಬರಗು, ಬರೀ ನವಣೆನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ ಕಡೆ ಬೆಳೀತಾರೆ ಅಂತ? ನಮ್ ಕಡೆ ಜಾಸ್ತಿ ಸಿಗೋದು ನವಣೆ ಸರ್, ಅದರಿಂದ ಅದನ್ನೇ ಮಾಡೋದು ಸರ್. ನಮ್ಗೆ ಅದೇ ಟ್ರೈನಿಂಗ್ ಕೊಟ್ಟಿರೋದು, ತರಬೇತಿನ ಯಾವ್ದ್ರದ್ದು ತಗೊಂಡಿಲ್ಲ ಸರ್ ನಾವು. ಹೌದಾ? ಏನು ಗೊತ್ತಿದೆ ಅದನ್ನ ನೀವು ಮಾಡ್ತೀರಾ? ನಾನು ಮಾಡ್ತಾರೆ. ಕೆವಿಕೆನಲ್ಲಿ ಎಷ್ಟು ದಿವಸ ಟ್ರೈನಿಂಗ್ ಹೋಗಿದ್ರಿ ಸರ್? 3 ದಿವಸ ಹೋಗಿದ್ದು. ಇವರು ಬಂದಿದ್ರಾ ಮೇಡಮ್? ನಾನು ಬಂದಿದ್ರು ಅನ್ಸುಯಮ್ನವರು. ಹೆಂಗಿತ್ತು ಟ್ರೈನಿಂಗ್, ಏನೇನು ಹೇಳ್ಕೊಟ್ರಲ್ಲಿ? ಇಲ್ಲ ಸರ್, ತುಂಬ ಚೆನ್ನಾಗಿ ತಿಂಡಿಗಳು ಹೇಳ್ಕೊಟ್ರು ಸರ್ ನಮಗೆ. ಶಂಕರ ಪೌಳಿ ಮಾಡೋದು, ಮತ್ತೆ ಅದೇ ಹಪ್ಪಳ ಪಾಪಡ್, ಹಪ್ಪಳ ಪಾಪಡ್ ಮಾಡೋದು, ರಾಗಿ ಮಿಕ್ಸರ್ ಮಾಡೋದು ಎಲ್ಲ ಹೇಳ್ಕೊಟ್ರು ಸರ್. ಮುಂಚೆ ನೀವು ಮನೆಯಲ್ಲಿ ಇದನ್ನೆಲ್ಲ ಮಾಡ್ತಿರ್ಲಿಲ್ವಾ ಸರ್? ಅವೆಲ್ಲ ಅಷ್ಟೊಂದು ತಲೆ ಕೆಡಿಸೋದಿಲ್ಲ ಸರ್, ಬೇಕು ಸಿಗೋದು ಏನೋ ತಂದು ತಿಂದ್ಬಿಡ್ತಿದ್ವಿ. ಇದು ನಾವು ಅಲ್ಲಿಗೆ ಹೋಗಿ ಟ್ರೈನಿಂಗ್ ತೊಗೊಂಡಾಗ ಗೊತ್ತಾಯ್ತು, ನಾವು ನಮ್ಮ ಹೆಲ್ತ್ನ ನಾವೇ ಹಾಳು ಮಾಡ್ಕೊಳ್ಳೋದು, ನಮ್ಮ ಹೆಲ್ತ್ ಬಗ್ಗೆ ನಾವು ನೋಡ್ಕೋಬೇಕು ಅಂತ ಆವಾಗಲೇ ಗೊತ್ತಾಗಿದೆ ಸರ್. ಅಂದರೆ ಈಗ ನೀವೇನು ಆಹಾರ ಎಲ್ಲ ಉತ್ಪಾದನೆ ಮಾಡಿ ಮಾರ್ತಾ ಇದ್ದೀರಿ, ಆಗ್ಲಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ? ಹಾಂ ಸರ್. ಹೌದಾ? ಏನು ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತೀರಿ? ನಾವು ಏನು ಸರ್, ನಾನು ಇನ್ನುವರೆಗೂ 20 ವರ್ಷ ಆಗಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿ, ನಾನು ಒಂದು ದಿವಸ ಒಂದು ಇಂಜೆಕ್ಷನ್ ಹಾಕೊಂಡಿಲ್ಲ ಸರ್. ಅಲ್ಲಮ್ಮ, ನೀವು ಶುರು ಮಾಡಿರೋದು ಬರೀ 1.5 ವರ್ಷದಿಂದ? ಅಲ್ಲ ಅಲ್ಲ, ನಾನು ಫಸ್ಟಿಂದಲೂ ಅಷ್ಟೇ ಸರ್, ನಿಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಂತೀವಿ ಅಂದ್ರೆ ಅವಾಗ ಇಷ್ಟೊಂದು ಇದಿರಲಿಲ್ಲ. ಈಗ ನೀವು ಮಾಡಿರೋ ರಾಗಿ ಮಾಲ್ಟ್ ಎಲ್ಲ ಕುಡಿದೆ, ಉಂಡೆ ಎಲ್ಲ ತಿಂದು ಇನ್ನೂ ಚೆನ್ನಾಗಿ ಬಿಟ್ಟಿದೆ ಆರೋಗ್ಯ. ಇನ್ನೂ ಆರೋಗ್ಯ ಚೆನ್ನಾಗಿದೆ ಸರ್. ಹೌದಾ? ನಿಮ್ದು ಹೇಗಿದೆಯಮ್ಮ ಅನಸೂಯಮ್ಮನವ್ರೆ, ಆರೋಗ್ಯ ಚೆನ್ನಾಗಿದೆ ನಿಮ್ದು? ಚೆನ್ನಾಗಿದೆ ಸರ್. ನೀವು ಒಂದೆಲಗ ಅಕ್ಕಿ ಹಪ್ಪಳನೇ ಮನೇಲಿ ಬಳಸೋದು, ಅದೇನು ಕರಿಯೋದು ಅಥವಾ ಸುಟ್ಬಿಟ್ಟು ತಿನ್ನೋದಾ? ಇಲ್ಲ ಸರ್, ಸುಡೋದಲ್ಲ, ಎಣ್ಣೆನಲ್ಲಿ ಕರಿಬೇಕು. ರುಚಿಯಾಗಿರುತ್ತಾ? ರುಚಿಯಾಗಿರುತ್ತೆ. ಅದು ನವಣೆ ಉಂಡೆ ಆಯ್ತು, ಇದೇ ಒಬ್ಬಿಟ್ಟು ಅಂದ್ರಲ್ಲ, ಏನ್ ಒಬ್ಬಿಟ್ಟು? ಕಾಯಿ ಒಬ್ಬಿಟ್ಟು ಸರ್. ಅದು ಎಲ್ಲಾ ಕಡೆ ಸಿಗತ್ತೆ. ನಿಮ್ದೇನು ವಿಶೇಷ ಸರ್? ನಮ್ ರೈತರು ಕಾಯಿ ತೆಂಗುನೇ ಜಾಸ್ತಿ ಅಲ್ವಾ ನಮ್ ಕಡೆ ಎಲ್ಲ, ಅದರಿಂದ ಆರ್ಡರ್ ಬರುತ್ತೆ ಸರ್ ನಮ್ಗೆ ಇಷ್ಟ ಒಬ್ಬಿಟ್ಟು ಅಂತ, ಅದಕ್ಕೆ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಮದುವೆ ಮನೆಯವರು, ಫಂಕ್ಷನ್ ಮಾಡೋರು ಅವ್ರು ಕೇಳ್ತಾರೆ? ಕೇಳ್ತಿದ್ದಾರೆ. ಇನ್ನ ಜಾಸ್ತಿ ದೊಡ್ಡ ಮಾಡ್ತಲ್ಲ ಹೋಗಿಲ್ಲ ಸರ್, ಸಿಂಪಲ್ ಗೆ ಯಾರು 150 ಕೇಳಿದ್ರೆ ಆ ತರ ಕೊಡ್ತೀವಿ ಸರ್. ಅಂದ್ರೆ ಮಾಡೋ ಸವಲತ್ ಇದೆ ನಿಮ್ಮ ಹತ್ರ? ಇದೆ ಸರ್. ಹಾಗಾಗಿ ಮಾಡ್ಕೊಡ್ತೀವಿ. ಬೇಜಾರಾಗಲ್ವಾ? ಮನ್ಲು ಅಡಿಗೆ ಮಾಡು, ಇಲ್ಲು ಮಾಡು. ಯಾಕೆ ಸರ್ ಬೇಜಾರು? ನಮ್ ಕೆಲ್ಸ ನಾವ್ ಮಾಡಕ್ಕೆ ಚೆನ್ನಾಗಿರ್ತೀವಿ, ಖುಷಿ ಖುಷಿಯಾಗಿ ಮಾಡ್ಕೊಡ್ತೀವಿ ಸರ್. ಹೌದಾ? ಮಾತಾಡ್ಕೊಂಡು ಖುಷಿಯಾಗಿ ಹಾಡು ಹೇಳ್ಕೊಂಡು. ಬೇರೆ ಏನಾದ್ರೂ ಟಿವಿ ಗಿವಿ ಹಾಕೊಂಡಿರ್ತೀರಾ? ಟಿವಿ ಏನಿಲ್ಲ ಅಲ್ವಾ, ಅದ್ ನೋಡಿದ್ರೆ ಇಲ್ಲಿ ಒಬ್ಬಟ್ಟು ಹಾಳಾಗೋಯ್ತದೆ. ಚೆನ್ನಾರೆಲ್ಲ ಬಂದ್ರೆ ಆಫೀಸಲ್ಲಿ ಎಲ್ಲ ಸೈಲೆಂಟ್ ಮಾಡಿ ಇಕ್ಬಿಡ್ತಿರ್ತೀವಿ ನಾವು ಕೆಲಸ ಮಾಡೋ ಗಂಟ. ಮಾತಾಡ್ಕೊಂಡು ಮಾಡ್ತೀವಿ. ಪ್ರತಿ ದಿವಸ ಕೆಲಸ ಇರುತ್ತೆ ನಿಮ್ಗೆ? ಇಲ್ಲ ಸರ್, ಪ್ರತಿ ದಿವಸ ಏನಿರಲ್ಲ. ನಮ್ಮ ಸ್ಟಾಲ್ ಬಂದ ದಿವಸ ಮುಂಚೆ ಮಾಡ್ಕೊತೀವಿ ಐಟಮ್ ಅನ್ನ, ಆಮೇಲೆ ರಾಗಿ ಮಾಲ್ಟು ಹಪ್ಪಳ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಸರ್ ಕೇಳಿದ ತಕ್ಷಣ ಬೇಕಂದ್ಬಿಟ್ಟು. ಹೇಳಿ ಯಶೋಧಮ್ಮನವರೇ, 1.5 ವರ್ಷದ ಹಿಂದೆ ಶುರು ಮಾಡಿದಾಗ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ರಿ ಸರ್? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನಮ್ಗೆ ಕಮ್ಮಿನೆ ಸರ್ ಆಗಿದ್ದು, ಒಂದು 5-10 kg ಅಷ್ಟು ಹೋಗ್ತಿತ್ತು ಅಷ್ಟೇ. ಇವಾಗ ನಮ್ಮ ಅದೇ ಮಾರ್ಕೆಟಿಂಗ್ ಸ್ವಲ್ಪ ಬಿಗಿನ ಕಮ್ಮಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತೇಳಿ, ಈಗ ಎಲ್ಲ ಕಡೆ ನಮ್ಮ ODP ಸಂಸ್ಥೆಯವರು ನಮಗೆಲ್ಲ ಕಡೆನೂ ಪರ್ಚೇಸ್ ಮಾಡಿ ಒಂದು ಸ್ಟಾಲ್ ಅಂತ ಬಂದಾಗ ನಮ್ಮ ಸಂಸ್ಥೆಯವರೆಲ್ಲರೂ ನಮ್ಮ ಹತ್ರ ತಗೋತಾರೆ ಸರ್. ಅದೇ ಅಮ್ಮ, ಈಗ ಎಷ್ಟು ಬಿಸ್ನೆಸ್ ಮಾಡ್ತಿದ್ದೀರಿ ಸರ್? ತಿಂಗಳಿಗೆ ಹೇಳಿದ್ರೆ ಸರ್ 30-40 kg ಮಾಡ್ತಿದ್ದೀವಿ ಸರ್. ಇವಾಗ ದುಡ್ಡಿನ ಲೆಕ್ಕದಲ್ಲಿ ಹೇಳಿ? ದುಡ್ಡಿನ ಲೆಕ್ಕದಲ್ಲಿ ಸರ್ ಇವಾಗ 30 kg ಅಂತಂದರೆ ಒಂದು 25-30 ಸರ್. ಕಮ್ಮಿ ಆಗಲಿ ಇಲ್ವ? ಆಯ್ತು ಸರ್, ಇವಾಗ ಮುಂದಕ್ಕೆ ಇದು ಮಾಡಬೇಕು ಸರ್, ಅದನ್ನ ಮುಂದಕ್ಕೆ ಮಾಡ್ಕೊಂಡು ಹೋಯ್ತು ಸರ್. ಆಯ್ತು, ಒಂದು 30,000 ರೂಪಾಯಿ ವ್ಯಾಪಾರ ಅಂತಲೇ ಇಟ್ಕೊಳ್ಳಿ, ಆದಾಯ ಎಷ್ಟು ಬರುತ್ತೆ ನಿಮಗೆ ಸರ್? ನಾವೆಲ್ಲ ಕಳೆದು ನಾವು ಅಕೌಂಟಿಗೆ ಇದು ಮಾಡ್ತೀವಿ ಸರ್. ನಾವು ಎಲ್ಲ ಅಂದರೆ ನಾವು ಕೇಟ್ರಿಂಗ್ ಮಾಡ್ತೀವಿ, ಕೃಷಿ ಇಲಾಖೆಗೆ ಅಡುಗೆನೂ ಕೂಡ ಮಾಡ್ಕೊಡ್ತೀವಿ ಸರ್ ನಾವು. ಅದೇನು ಕೃಷಿ ಇಲಾಖೆಗೆ ಮಾತ್ರ ಅಂದರೆ ಅವರು ಈಗ ಮಹಿಳೆಯರು ಮಾಡೋದಲ್ವಾ, ಸಂಘದ ಕಡೆಯಿಂದ ತುಂಬ ನ್ಯಾಚುರಲ್ ಆಗಿ ಅಡುಗೆ ಮಾಡ್ಕೊಡ್ತಾರೆ ಅಂತೇಳಿ. ನಾವು ಕೃಷಿ ಇಲಾಖೆಗೆ ಅಂತ ಅಲ್ಲ, ಎಲ್ಲ ಕಡೆನೂ ಒಂದು 70-80 100 ಜನಕ್ಕೆಲ್ಲ ಅಡುಗೆನೂ ಮಾಡ್ಕೊಡ್ತೀವಿ ಸರ್ ನಾವು. ಪರವಾಗಿಲ್ವೇ? ಅಂದರೆ ಸಾಮಾನೆಲ್ಲ ನೀವೇ ತಗೊಂಡು ಅಡುಗೆ ಮಾಡೋಕ್ಕೆ ಏನು ಪರಿಕರ ಇಟ್ಕೊಂಡಿದ್ದೀರಿ? ಎಲ್ಲ ಇದೆ ಸರ್, ಗ್ಯಾಸ್ ಇದೆ, ಸ್ಟೌವ್ ಇದೆ, ಪಾತ್ರೆ ಇದೆ, ಪ್ರತಿಯೊಂದು ಇದೆ ಸರ್. ಹೌದಾ? ಅಡುಗೆ ಅಂದರೆ ಏನೇನು ಮಾಡ್ಕೊಡ್ತೀರಿ? ಪಲಾವು, ಕೇಸರಿಬಾತು, ಉಪ್ಪಿಟ್ಟು, ಮೊಸರನ್ನ, ಒಬ್ಬಟ್ಟು. ಪರವಾಗಿಲ್ಲ, ಮಾಡ್ದಲ್ಲ ಇರೋದೇ ಇಲ್ಲ ರೈತ ಸಿರಿ ಏನಮ್ಮ ಸಂಸ್ಥೆ. ಹೌದು ಸರ್. ಅಂದ್ರೆ ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲ ಸರ್? ಇವಾಗ ಕೊಟ್ಟಿದ್ದಾರೆ ಸಂಸ್ಥೆಯವರೇ, ಅವರೇ ಮಾಡಿಸ್ಕೊಡ್ತಾರೆ, ಇವಾಗ ಕೊಟ್ಟಿದ್ದಾರೆ ಆಲ್ರೆಡಿ. ಹೌದಾ? ತಿಂಗಳಲ್ಲಿ ಬರ್ಬೋದು. ಏನು ಕಂಪ್ನಿ ತರ ಮಾಡ್ತಿರೋ ಅಥವಾ ಸಂಘ ಮಾಡ್ತಿರೋ ಏನ್ ಮಾಡ್ತಿಲ್ಲ ಸರ್, ಕಂಪ್ನಿ ತರಾನೇ ಮಾಡ್ಬೇಕು ಸರ್ ಅದನ್ನ. ಹೌದಾ? ಓಹೋ, ಕಂಪ್ನಿ ಯಾಕೆ? ಕಂಪ್ನಿಯಾಗೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಲ್ಲ ನಮಗೂ. ನಾವು ಇಲ್ಲಿ ನಾವು ಇರೋ ತನಕ ನಮ್ಮ ODP ಸಂಸ್ಥೆಯಿಂದ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಅಂತಾನೆ ಅದೊಂದು ಹೆಸರಾಗಿ ಅದೇನಾರ ಒಂದು ಮಟ್ಟಕ್ಕೆ ತರಬೇಕು ಅನ್ನೋದು ನನ್ನ ಆಸೆ. ಏನಾದ್ರು ಸಮಸ್ಯೆಗಳು ಬಂದ್ವೆ ನಮ್ಮ ಎಲ್ಲ ಬಹಳ ಸುಲಭವಾಗಿ 1.5 ವರ್ಷದಿಂದ ನಡ್ಕೊಂಬತ್ತಾ ಇದೆಯಾ ಅಥವಾ ಏನು ಸಮಸ್ಯೆ? ಏನಿಲ್ಲ ಸರ್, ಮೆಂಬರ್ಶಿಪ್ ಸ್ವಲ್ಪ ಕಮ್ಮಿ ಆಗಿದ್ರು, ಅದು ತಿರ್ಗಾ ಹೊಸಬ್ರನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ, ಅಷ್ಟು ಬಿಟ್ಟರೆ ಸಮಸ್ಯೆ ಏನಿಲ್ಲ ಸರ್. ನಮ್ಗೆ ಚೆನ್ನಾಗಿ ನಡ್ಕೊಂಡು ಹೋಯ್ತಿದ್ದೀವಿ. ಇರೋದೇ 10 ಜನ. ಕಮ್ಮಿ ಆಗೋದು ಏನದ್ರಲ್ಲಿ? ಇಲ್ಲ ಸರ್, ಯಾರೋ ಒಂದು ಇಬ್ಬರಾಳು ಅದ್ರಲ್ಲಿ ಬಿಟ್ಬಿಟ್ಟಿದ್ರು, ಅದರಿಂದ ತಿರ್ಗಾ ಹೊಸಬ್ರನ್ನ ಹಾಕೊಂಡು ಮಾಡ್ಕೊಂಡು ಹೋಯ್ತೈತಿ. ಯಾಕೆ ಬಿಟ್ಟಿದ್ರು ಸರ್? ಏನೋ ಅವ್ರ ಪ್ರಾಬ್ಲಮ್ ಆಗಿ ಬಿಟ್ಟಿದ್ರು. ಅವರ ವೈಯಕ್ತಿಕ ಸಮಸ್ಯೆ ಅಲ್ವಾ? ನಿಮ್ಮ ಕೂಟ ಏನು ಜಗಳ ಕಾಯ್ತಾ? ಇಲ್ಲ ಸರ್, ಆ ಥರ ಏನಿಲ್ಲ. ನೀವು ಯಾರ ಜೊತೆನೂ ಜಗಳನೇ ಕಾಯಲ್ಲ? ಇಲ್ಲ ಸರ್, ಜಗಳ ಆಡಿಲ್ಲ. ಸರಿ ಕಣಮ್ಮ, ಈಗ ನೀವೆಲ್ಲ ಬಿಸ್ನೆಸ್ಗೆ ಹೊಸಬ್ರು, ವ್ಯಾಪಾರಕ್ಕೆ ಹೆಂಗೆ ವ್ಯಾಪಾರ ಮಾಡ್ತೀರಾ ಹೊರಗಡೆ ಹೋದ್ರೆ? ಹೆಂಗೆ ನೀವೇ ತಿಂದು ತೋರಿಸ್ಬಿಡ್ತೀರಾ ಉಂಡೆನ? ಇಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಭಯ ಆಯ್ತಿತ್ತು ಸರ್, ಸ್ಟಾಲ್ ಆಗ್ತಾಗ ಅದಾಗ ಅದೇ ಬತ್ತು ಸರ್, ಹೆಂಗೆ ಯಾವ ಥರ ಮಾಡೋದು ಅನ್ನೋದು. ಅದನ್ನೇ ಹೊಸಿ ನಂಗೂ ಹೇಳಿ ಅಂತ. ಹೆಂಗೆ ಮಾಡ್ತೀರಿ, ಹೇಗೆ ವ್ಯಾಪಾರ ಮಾಡ್ತೀರಿ, ಏನು ಹೇಳ್ತೀರಿ ನಿಮ್ಮ ಉತ್ಪನ್ನದ ಬಗ್ಗೆ, ನಿಮ್ಮ ಸಂಘಟನೆ ಬಗ್ಗೆ ಏನು ಹೇಳ್ತೀರಿ ಹೇಳಿ. ನಮ್ಮ ಸಂಘಟನೆ ಚೆನ್ನಾಗಿ ನಡ್ಕೊಂಡು ಹೋಯ್ತಿದೆ, ಯಾವ ಥರ ಪ್ರಾಬ್ಲಮ್ ಇಲ್ಲ. ನಾವು ಸ್ಟಾಲಿಗೆ ಬಂದಾಗ ವ್ಯಾಪಾರ ಮಾಡೋದಕ್ಕೆ ಹೆಂಗೆ ಏನು ಅಂತ ಭಯ ಪಡ್ತಿದ್ದೋ, ಆಮೇಲೆ ಗ್ರಾಹಕರು ಬಂದಾಗ ಅವ್ರಿಗೆ ಹೇಳ್ತಿದ್ದೆ ಈ ಥರ ತಗೊಳ್ಳಿ, ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ, ನಾವು ಈ ಥರ ಲೇಡೀಸೇ ಮಾಡ್ತಾ ಇರೋದು ಅಂತ ಹೇಳಿ ವ್ಯಾಪಾರ ಮಾಡ್ತಿದ್ದೆ ಸರ್. ಅಷ್ಟು ಹೇಳ್ಬಿಟ್ರೆ ತಗೊಂಬಿಡ್ತಾರ? ಇಲ್ಲ ಸರ್, ಅವರೆಲ್ಲ ಹೇಳ್ತಿದ್ದ ಈ ಥರ ಇದೆ ರಾಗಿ ಮಲ್ಟಿ, ಈ ಥರ ಮಾಡಬೇಕು, ಈ ಥರ ಕುಡಿದ್ರೆ ಈ ಥರ ಹೆಲ್ತ್ ಚೆನ್ನಾಗಿರುತ್ತೆ. ನಮ್ಮನ್ನು ನೋಡಿ ಎಷ್ಟು ಆರೋಗ್ಯ ಚೆನ್ನಾಗಿದೆ ನಮ್ದು ಹೇಳ್ತೀರಾ? ಇಲ್ಲ, ಅಲ್ಲೊಂದು ಸಣ್ಣ ಸ್ಟವ್ ಇಟ್ಕೊಂಡು ರಾಗಿ ಮಾಲ್ಟ್ ಮಾಡಿ ಸ್ಯಾಂಪಲ್ ಕೊಡ್ತಿದ್ದ. ಸ್ಯಾಂಪಲ್ ನಾನೇ ಹೇಳ್ತೀನಿ, ಕುಡಿದ್ಬಿಟ್ಟೆ. ಹೌದಾ? ಒಂದ್ ಸರಿ ಕುಡಿದ್ಬಿಟ್ಟು ಒಂದ್ ಪ್ಯಾಕೆಟ್ ಕೊಡಿ, ತಗೊಂಡೋಗ್ಬಿಡೋಣ ಅಲ್ವಾ? ನಿಮಗೆ ಖುಷಿ ಆಗದ? ಖುಷಿ ಆಗದ ಅಲ್ವೇ? ನಮ್ಮ ಸ್ವಲ್ಪ ಓಡ್ಲಿಲ್ಲ ಅವಾಗ, ಬೇಜಾರಾಗದು, ಆಮೇಲೆ ಸ್ವಲ್ಪ ಇಂಪ್ರೂವ್ ಆಯ್ತು ಸರ್ ನಮ್ದು. ಹೌದಾ? ಯಾಕೆ ಓಡ್ಲಿಲ್ಲ ಫಸ್ಟ್ ಬಿಗಿನಿಂಗ್ ಅಲ್ಲಿ? ಫಸ್ಟ್ ರಾಗಿ ಮಾಲ್ಟ್ ಅಯ್ಯೋ ನಾವೇ ಮಾಡ್ಕೋಬಹುದು ಅಂತ ರೈತರು ಹೇಳ್ತಿದ್ರು, ಆಮೇಲೆ ಸ್ಟಾಂಪಲ್ ಕೊಟ್ಟಾಗ ತಗೊಂಡ್ರಿ ಸರ್. ಹೌದು, ಅಂದ್ರೆ ನೀವು ಫಸ್ಟ್ ನಿಮ್ಮ ಊರ್ ಸುತ್ತಮುತ್ತ ಮಾರ್ತಿದ್ರಿ, ಈಗ ಎಲ್ಲಾ ಕಡೆ ಹೋಯ್ತಾ ಇದೆ ಅಲ್ವಾ? ಯಾವ್ಯಾವ ಊರಿಗೆ ಹೋಗಿದಾವ ಸರ್? ನಮ್ದಿಂದ ಕುಂದಾಪುರ ಹೋಗಿದೆ ಸರ್. ಕುಂದಾಪುರ? ಅಲ್ಲಿಗೆ ಹೆಂಗ್ ಹೋಯ್ತು? ಕೇರ್ಪೇಟೆಗೆ ಸರ್ ಬಂದ್ ನಮ್ಮ ಆಫೀಸ್ ನೋಡಕ್ ವಿಸಿಟ್ಗೆ ಬರ್ತಾರೆ ಸರ್. ಅವಾಗ ಯಾರು ಬರ್ತಾರವ ಸರ್? ಎಲ್ಲ ಕಡೆಯಿಂದ ಬರ್ತಾರೆ. ಯಾರು ಅವಾಗ ಕುಂದಾಪುರದಿಂದ ಬಂದಿದ್ರು ಸರ್. ಹೋಗಿದ್ರಲ್ಲ ಎಲ್ಲಿಗೆ? ಸಿರ್ಸಿ ಹತ್ರ. ಅಲ್ಲ ಅವ್ರು ಬಂದ್ರು ಹಂಗೆ ಬೇರೆಯವರು ನಿಮ್ಮ ಹತ್ರ ನೋಡಕ್ ಬರ್ತಾರೆ? ಓಡಿಪಿ ಸಮಿಸ್ತೆಗೆ ಬರ್ತಾರೆ ಸರ್. ಅವರು ನಮ್ಗೆ ಹೇಳ್ತಾರಲ್ಲ ನಮ್ದು ಯೂನಿಟ್ ಇಲ್ಲಿದೆ ನೋಡಿ ಅಂತ ಹೇಳ್ತಾರಲ್ಲ, ಅವಾಗ ಬರ್ತಿದ್ದಾರೆ ಸರ್. ಹೌದಾ? ಸರಿ ಸರ್. ಈಗ ಯಂತ್ರಗಳು ಹಾಕಿ ಒಂದು ಒಂದೂವರೆ ವರ್ಷ ಆಯ್ತು, ಇನ್ನು ರಿಪೇರಿಗೆ ಏನು ಬಂದಿಲ್ವೇ? ಇಲ್ಲ ಸರ್. ಚೆನ್ನಾಗದ ಎಲ್ಲ? ರಾಗಿ ಅಸೆಟ್ ಮಾಡೋ ಮಿಷಿನ್ನು ಎಲ್ಲ ಸರ್. ಹೂನಮ್ಮ, ಫಸ್ಟ್ ಇಟ್ ಮಾಡ್ಕೋಬೇಕಲ್ಲ. ಸರಿ, ಅಕಸ್ಮಾತ್ ಏನಾದರೂ ಯಂತ್ರಗಳು ಕೆಟ್ಟೋದ್ರೆ ರಿಪೇರಿ ಹೆಂಗೆ ಮಾಡ್ಕೊಂತೀರಿ? ರಿಪೇರಿ ಮೆಕ್ಯಾನಿಕ್ ಇದ್ದಾರೆ ಸರ್. ಎಲ್ಲಿ? ನಮ್ಮ ನಾಗಮಂಗಲ ಇದ್ದಾರೆ ಸರ್. ಹೌದಾ? ಅವ್ರು ರಿಪೇರಿ ಮಾಡಿಕೊಡ್ತಾರೆ. ಇನ್ನುವರೆಗೂ ಬಂದಿಲ್ಲ ಸರ್. ಬರೋದ್ ಬಂದ್ಮೇಲೆ ನೋಡೋಣ. ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕಲ್ಲಮ್ಮ ಸರ್. ಬಿಚ್ಚಬೇಕು, ಜೋಡಿಸ್ಬೇಕು. ನಮ್ಮ ಪುರುಷರು ಒಬ್ರು ಇದ್ದಾರೆ ಸರ್. ಹೌದಾ? ಅದ್ರ ಬಗ್ಗೆ ಟ್ರೈನಿಂಗ್ ತಗೊಂಡೆ. ಅವ್ರಿಗೆ ಗೊತ್ತಿದೆಯಾ? ಸರಿ. ಈಗ ನೀವು ಮಹಿಳೆಯರು ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತೀರಿ ಅಲ್ವಾ? ನಮ್ಮ ಪ್ಯಾಕಿಂಗು ಎಲ್ಲದನ್ನು ನೀವೇ ಮಾಡೋದು ಸರ್. ಪುರುಷರೇನಿದ್ರು ಅವರು ಮಾಡ್ತಾರೆ ಸರ್. ಅವರು ಇದು ನಾವು ಇದೇ ಮಾಡಲ್ಲ ಅಂತೇನಿಲ್ಲ. ಅವರು ಬೇಕಾದ ಪಾತ್ರೆ ತೊಳಿತಾರೆ ಸರ್. ಆ ಥರ ಇದ್ದಾರೆ ನಮ್ಮ ಪುರುಷರು. ಎಲ್ಲರೂ ಎಲ್ಪ್ ಚೆನ್ನಾಗಿ ಮಾಡ್ತಾರೆ ಸರ್. ಆ ಥರ ಏನಿಲ್ಲ. ಅಂದರೆ ಕೆಲಸದಲ್ಲಿ ಏನು ಭೇದ ಭಾವ ಏನು ಮಾಡಲ್ಲ ಸರ್. ಎಲ್ಲರೂ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಖುಷಿಯಿಂದ ಮಾಡ್ತಾರೆ ಸರ್. ಅಲ್ವಾ? ಖುಷಿಯಾಗಿದ್ದಾರೆ ಎಲ್ಲರು ಸರ್. ಎಲ್ಲ ಖುಷಿಯಾಗಿದ್ದಾರೆ. ಈಗ ಆದಾಯದ ಹಂಚಿಕೆ ಹೇಗೆ? ದುಡ್ಡು ಬರ್ತಾ ಇದೆಯಾ ನಿಮ್ಗೇನಾದ್ರು ಆದಾಯ ಅಂತ ಸರ್? ಹುನ್ಸ್ ಆದಾಯ ಅಂದರೆ ನಮ್ಮ ಖರ್ಚು ಮಾಡಿರೋದು ಸ್ಟಾಲ್ ಹೋಯ್ತೀವಿ ಸರ್. ಈಗ ಎಷ್ಟು ಬರುತ್ತೆ ಅದನ್ನು ನಾವು ಖರ್ಚು ಮಾಡ್ಕೊಂಡಿರೋ ತೊಗೊತೀವಿ, ಮಿಕ್ಕಿದನ್ನು ಅಕೌಂಟ್ಗೆ ಹಾಕ್ತೀವಿ ಸರ್ ನಾವು ಅದನ್ನು. ಅದೇ ನಮಗೆ ಆದಾಯ. ಎಷ್ಟು ಹಾಕೊಂಡಿದ್ದಾರೆ ದುಡ್ಡು ಇಲ್ಲಿವರೆಗೆ ಅಕೌಂಟ್ಗೆ ಸರ್? ಇದೆ ಸರ್, 30,000 ಗಂಟ ಖರ್ಚೆಲ್ಲ ಕಳ್ದು. ಓ, ಒಂದೂವರೆ ವರ್ಷಕ್ಕೆ 30,000 ರೂಪಾಯಿ ಉಳಿಸಿದಿರಿ, ಪರವಾಗಿಲ್ಲ. ಈಗ ಇನ್ನೂ ದೊಡ್ಡ ಮಟ್ಟಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಆಸೆ? ಹೌದು ಸರ್. ಅಲ್ವಾ? ಏನೇನು ಮಾಡಬೇಕು ಅಂತ ನಮ್ಮ ಸರ್? ನಾವು ಇನ್ನೂ ಮುಂದಕ್ಕೆ ಒಂದು ಸೂಪರ್ ಮಾರ್ಕೆಟ್ ಥರ ಮಾಡಬೇಕು ಅಂತ ನಮ್ಮ ಆಸೆ ಸರ್. ಎಲ್ಲಿ? ನಾಗಮಂಗಲದಲ್ಲಿ. ಅಲ್ಲಿ ನಿಮ್ಮೂರು ಮೇನ್ ರೋಡಲ್ಲಿ ಮಾಡಲ್ವಾ, ನಿಮ್ಮ ಆಫೀಸ್ ಇರೋ ಜಾಗದಲ್ಲಿ? ಅಲ್ಲಿ ಜಾಗ ಸರ್ಕಲಲ್ಲಿ ಮಾಡ್ಬೇಕು ಸರ್ ಅದನ್ನ. ಅಲ್ಲೇ ಮಾಡ್ಬೋದಲ್ಲ ಫಸ್ಟು? ಮಾಡ್ಬೋದು, ಅಲ್ಲಿ ಜಾಗ ಸಾಕಾಗಲ್ಲ ಸರ್. ಹೋದ್ರೆ ನಾಗಮಂಗಲಕ್ಕೆ ಹೊಂಟೋಗಮ್ಮ ಅಂತ. ಸರ್ ಹತ್ರನೇ ಸರ್, ಹತ್ರ ನಾಗಮಂಗಲನ ನಾವಿರೋದು ಹತ್ರನೇ. ಎಷ್ಟು ದೂರ ಆಯ್ತದೆ? 1 ಕಿಲೋಮೀಟರ್ ಆಗಿಲ್ಲ ಸರ್. ಅಷ್ಟೇನೆ? ಹಂಗಾರೆ ನಾಗಮಂಗಲದಲ್ಲೇ ಮಾಡ್ಬೋದು ಬಿಡಿ. ಅಲ್ಲಿ ಇಲ್ವಾ ಈ ತರ ಅಂಗಡಿಗಳು? ಇದು ದೊಡ್ಡ ದೊಡ್ಡದಿದೆ ನಮ್ದು. ಅಂದ್ರೆ ನಮ್ದು ಮಾರ್ಕೆಟ್ ಅಂದ್ರೆ ಸರ್, ಅದೇನ್ ಗೊತ್ತಾ, ಫುಲ್ ಎಲ್ಲ ಆರ್ಗಾನಿಕ್ ಸಿಗೋ ಅಂತ ಮಾಡ್ಬೇಕು ಅಂತ ಸರ್. ಇನ್ನೊಂದ್ಸರಿ ಹೇಳಿ. ಆರ್ಗಾನಿಕ್ ತರ ಆರ್ಗಾನಿಕ್ ಪ್ರಾಡಕ್ಟ್ ಸಿಗ್ಬೇಕು ಎಲ್ರಿಗೂ, ರೈತರಿಗೆ. ಆತರ ಏನ್ ಮಾಡ್ತೀರ ಅದಕ್ಕೆ? ಸಾವಯವದಲ್ಲೇ ಬೆಳೆದಿರೋದನ್ನ ಖರೀದಿ ಮಾಡ್ತೀರಿ. ಯಾಕೆ ಆ ಯೋಚನೆ ಬಂತು? ಯಾಕೆಂದ್ರೆ ಎಲ್ರಿಗೂ ಹೆಲ್ತ್ ಚೆನ್ನಾಗಿರ್ಬೇಕಲ್ವಾ ಸರ್. ಅಲ್ಲ, ನೀವೇ ಅಂದ್ರೆ ರಾಗಿ ಮಾಲ್ಟ್ ಕುಡಿದ್ರೆ ಆರೋಗ್ಯ ಚೆನ್ನಾಗಾಯ್ತದೆ ಅಂತ. ಅದೇ ಸರ್, ನಮ್ದು ರಾಗಿ ಮಾಲ್ಟ್ ಜೊತೆಗೆ ಪ್ರತಿಯೊಂದು ಆರ್ಗಾನಿಕ್ ಬೆಲ್ಲ ಆಗಿರ್ಬೋದು, ಪ್ರತಿಯೊಂದು ನಾವೀಗ ಮಹಿಳೆಯರು ಮಾಡೋದ್ರಿಂದ ಪ್ರತಿಯೊಂದು ನಾವು ಎಲ್ಲ ಆರ್ಗಾನಿಕ್ ತರನೇ ಮಾಡಬೇಕು ಅಂತಾನೆ ನಮ್ಮ ಆಸೆ ಇರೋದು ಸರ್. ಆ ಥರ ಮಾಡಬೇಕು ಅಂತ. ಮೇಡಮ್ನವ್ರ ಆಸೆ ಏನಿದೆ? ಅನಸೂಯಮ್ಮನವ್ರದ್ದು ಆಸೆ ನಮಗೂ ಇದೆ ಸರ್, ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ. ಇನ್ನೂ ಸಪೋರ್ಟು ಬರಬೇಕು ಸರ್ ನಮಗೆ ODP ಸಂಸ್ಥೆ. ಈ ಸೂಪರ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಗಲಿಲ್ಲ ನನಗೆ ಸರ್. ನಾಮಂಗಲದಲ್ಲಿ ಆಗಿದೆ ಆಲ್ರೆಡಿ, ಚಿಕ್ಕ ಇದ್ರ ದೊಡ್ಡ ಮಟ್ಟದಲ್ಲಿ. ಅದರಲ್ಲಿ ರಾಗಿ ಮಾಲ್ಟ್ ಎಲ್ಲ ಸಿಗಲ್ಲ ಸರ್, ಅಲ್ಲಿ ಸಾವಯವ ಪದಾರ್ಥಗಳು ಸಿಗುವುದಿಲ್ಲ. ಅದಕ್ಕೆ ನಮ್ಮ ಇದ್ರಲ್ಲಿ ಮಾಡಿದ್ರೆ ಸಿಗುತ್ತೆ ಅಂತ ರೈತರಿಗೆ ಹೇಳಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀವಿ ಸರ್. ಅಂದ್ರೆ ಸೂಪರ್ ಮಾರ್ಕೆಟ್ ಅಂದ್ರೆ ನಿಮ್ಮ ವಿಚಾರ ಎಲ್ಲಾದು ಸಿಗಬೇಕಲ್ಲಿ, ಆ ತರದ್ದು ಒಂದು ದೊಡ್ಡ ಮಾರ್ಕೆಟ್ ಮಾಡಬೇಕು ಅಲ್ವಾ? ನಿಮ್ದು ಏನು ಒಬ್ಬಟ್ಟು ಸಿಗಬೇಕು, ಉಂಡೆನೂ ಸಿಗಬೇಕು, ಮಾಲ್ಟು ಸಿಗಬೇಕು, ಬೆಲ್ಲಾನು ಸಿಗಬೇಕು. ನೀವೇನೋ ತರಕಾರಿ ಪರಕಾರಿ ಬೆಳಿತೀನಿ ಅಂದ್ರೆ ಅದು ಇಡಬೇಕು ಇಡಬೇಕು. ನೀವೇನೇನು ಬೆಳಿತೀರವ? ನಾವು ತರಕಾರಿ ಬೆಳಿತೀವಿ ಸರ್. ಏನು ತರಕಾರಿ? ಬೀನ್ಸು, ಟೊಮಾಟೊ, ಚಾಪ್ಸಿಕಾಯಿ, ಮೆಣಸಿನ್ಕಾಯಿ. ಅಷ್ಟೇನಾ ಅಥವಾ ಬೇರೆ ಇನ್ನೂ? ತೆಂಗು ಇದೆ. ರಾಗಿ ಬೆಳೀತಾರೆ. ಈಗ ನೀವು ಹಳ್ಳಿಯಲ್ಲಿ ಸೇರ್ಕೊಂಡು ಒಂದಷ್ಟು ಜನ ಒಂದು ಸಂಘ ಮಾಡಿದ್ರಿ, ಏನೋ ಒಂದಷ್ಟು ಚಟುವಟಿಕೆ ಮಾಡ್ತಾ ಇದ್ದೀರಿ ಅಲ್ವೇನಮ್ಮ? ನಿಮ್ಮನ್ನು ನೋಡ್ಕೊಂಡು ಬೇರೆ ಯಾರಾದರೂ ನಾವು ಇದೇ ಥರ ಮಾಡ್ತೀವಿ ಅಂತ ಬರ್ತಾರೆ? ಬರ್ತಾರೆ ಸರ್, ಅದನ್ನೇ ನಮ್ಮ ಉದ್ದೇಶನೂ ಅಷ್ಟೇ ಸರ್. ಈಗ ನಾವು 10 ಜನ ಬೆಳೆಯೋದಲ್ಲ, ನಮ್ಮ ಜೊತೆ ಇನ್ನೂ 10 ಜನ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಹೌದಾ, ನಿಮಗೂ ಅದೇ ಉದ್ದೇಶವೇ? ಹೌದು ಸರ್. ಬಂದು ಕೇಳ್ತಾರ ಕೆಲಸ ಇದ್ರೆ ನೀವು ಹೋಯ್ತಿರಲ್ಲ ಡೈಲಿ, ನಮಗೂ ಇದ್ರೆ ಕೆಲಸ ಕೊಡಿ ಅಂತ ಕೇಳ್ತಾರೆ. ಅವಾಗ ಕೆಲಸ ಇದ್ದಾಗ ಕರ್ಕೊಬತ್ತೀವಿ ಸರ್ ಅಕ್ಕಪಕ್ಕದವ್ರನ್ನ. ಈಗ ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆಯಮ್ಮ ಇದೊಂದು ಸಂಘ ಮಾಡಿದ್ಮೇಲೆ? ಸರ್ ನಮ್ಗೆ ಏನು ಗೊತ್ತಿರಲಿಲ್ಲ ಸರ್ ಇಲ್ಲಿ ಇಲ್ಲಿಂದ ಅಂತಾನೇ. ಅಲ್ಲಿಗೆ ಬಂದ್ಮೇಲೆ ಯಾವ ಥರ ಮಾತಾಡಬೇಕು ರೈತರ ಹತ್ರ, ಬಂದಾಗ ಯಾವ ಥರ ವ್ಯಾಪಾರ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗಿದೆ ಸರ್. ಆ ಬದಲಾವಣೆ ಬದಲಾವಣೆ ಮುಂಚೆ ಭಯ ಆಗೋದು? ಭಯ ಆಗೋದು ಸರ್, ಮಾತಾಡೋಕ್ಕೆ ಭಯ ಆಗೋದು. ಈಗ ಬಿಟ್ಟರು ಸಾಕು, ಮಾತಾಡ್ತೀವಿ ಸರ್. ಈಗ ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ತಾಯಿ? ಸರ್ ನಮಗೆ ಬದಲಾವಣೆ ಏನಂದ್ರೆ ಸರ್, ನಮಗೆ ಅದರಿಂದ ನಮಗೂ ನಮ್ಮ ಮನೆಗೂ 10 ರೂಪಾಯಿ ಅದೇ ತರ್ತಾಯಿದ್ದೀವಿ ಸರ್. ಈಗ ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಂಥ ಮಹಿಳೆಯರು, ನಮಗೇನೋ ಹೊರಗಡೆ ಪ್ರಪಂಚ ಏನೋ ಅಷ್ಟೊಂದು ಗೊತ್ತಿರಲಿಲ್ಲ. ಹೇಳೋದು ತಿನ್ನೋದು ಮಾಡೋದು ಮನೆಯಲ್ಲಿ ಇರೋದು ಅಷ್ಟು ಬಿಟ್ಟರೆ ಮಕ್ಕಳು ಗಂಡ ನೋಡ್ಕೊಂಡ್ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿರಲಿಲ್ಲ. ಈ ಇದಕ್ಕೆ ಬಂದಾಗ ಸರ್ ನಮಗೆ ಅದರಿಂದ 10 ರೂಪಾಯಿ ನಾವು ಆದಾಯ ಮಾಡ್ಕೊಂಡು ತರ್ತಾಯಿದ್ದೀವಿ ಅಂದಾಗ ನಮ್ಗೆ ಖುಷಿ ಆಯ್ತದೆ ಸರ್. ಮುಂಚೆ ಆದಾಯ ಬರ್ತಿತ್ತಲ್ವ ನಿಮಗೆ? ಮುಂಚೆ ಅಂದರೆ ನಮ್ಮ ಮನೆಯವ್ರು ತರೋರನ್ನು ನಾವು ಸಂಪಾದನೆ ಮಾಡ್ತೀವಲ್ಲ ಸರ್. ಆಮೇಲೆ ಅದರಿಂದ ಇನ್ನೂ ಒಂದು ಏನಪ್ಪ ಅಂದರೆ, ನಮ್ಮ ಒಡಪಿ ಸಂಸ್ಥೆಗೆ ನಾವು ಯಾವತ್ತು ಇದಾದ್ವಿ ಅವಾಗಿಂದ ನಮಗೊಂದು ಬಾಂಧವ್ಯನ ಕಲ್ಪಿಸ್ಕೊಟ್ಟಿದೆ, ಅದಕ್ಕೆ ಇಷ್ಟಪಡ್ತೀನಿ ಹೇಳೋದು. ಈಗ ನೀವು 10 ಜನರು ಒಂದು ಕುಟುಂಬದ ತರ ಇದ್ದೀವಿ, ನಿಮ್ಮ ನಡುವೆನೂ ಕೂಡ ಒಂದು ಬಾಂಧವ್ಯ ಇದೆ. ಎಲ್ಲೋ ಇದ್ದವರು, ಯಾವ್ಯಾವ ಊರಲ್ಲೋ ಇದ್ದವರು, ಎಲ್ಲ ನಾವು ಒಂದೇ ಮನೆ ಒಂದೇ ಕುಟುಂಬದ ತರ. ನಮ್ಗೆ ಒಂದು ಬಾಂಧವ್ಯನ ಕಲ್ಪಿಸ್ಕೊಟ್ಟದೆ ನಮ್ಮ ಒಡಪಿ ಸಂಸ್ಥೆಯವರು, ಅದಕ್ಕೆ ನಾನು ಚಿರಋಣಿ ಸರ್ ನಾನು. ಓಕೆ, ನೀವು ಹಂಗೆ ಇದ್ದೀರಿ, ಒಳ್ಳೇದಾಗ್ಲಮ್ಮ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳಿ. ಆಯ್ತು ಸರ್. ಯಶೋಧಮ್ಮನವರ 8197988691. ಇನ್ನೊಂದು ಸರಿ ಹೇಳಿ. 8197988691. ಇನ್ನೊಂದು ಸರಿ ಹೇಳ್ಬಿಡಿ. 8197988691. ತಮ್ದೇಳಿ ಅನ್ಸೂಯ ಅವರೇ. 8105571923. ಇನ್ನೊಂದು ಸರಿ ಹೇಳ್ತೀರಾ? 8105571923. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8105571923. ಒಳ್ಳೇದು ಯಶೋಧಮ್ಮನವರೇ ಹಾಗೂ ಅನಸೂಯ ಅವರೇ. ಇದುವರೆಗೂ ರೈತ ಸಿರಿ ಉತ್ಪಾದಕರ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳು ಹಾಗೂ ಮೌಲ್ಯವರ್ಧನೆಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ನಾಗಮಂಗಲ ತಾಲೂಕು ಗೊಲ್ಲರಕೊಪ್ಪಲು ಗ್ರಾಮದ ರೈತ ಸಿರಿ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ಎನ್ಪಿ ಯಶೋಧಮ್ಮ ಮತ್ತು ಕಾರ್ಯದರ್ಶಿ ಎಂಕೆ ಅನಸೂಯ. ಬರುವ ವಾರ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮದ ಕಾರ್ಯಚಟುವಟಿಕೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಕೆಪೆಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ.